ಸಮತೋಲನ ಆಹಾರದ ಬಗ್ಗೆ ಪಶುಪಾಲಕರಿಗೆ ಮನವರಿಕೆ ಆಗಿದೆ. ಈಗ ಮುಂದಿನ ವಿಚಾರಗಳು ಲಾಭದಾಯಕವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲ ರೈತರು ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಇಂದಿನ ಸಂಚಿಕೆಯಲ್ಲಿ ಎರಡು ವಿಷಯದ ಬಗ್ಗೆ ಮುಖ್ಯವಾಗಿ ಮಾತಾಡಿದ್ದೆ. ಒಂದು, ರಾಸಾಯನಿಕವನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ. ಎರಡನೇದು ಸಮತೋಲನ ಆಹಾರದ ಪ್ರಾಮುಖ್ಯತೆ ಬಗ್ಗೆ ಮಾತಾಡಿದ್ದೆ. ಸಮತೋಲನ ಆಹಾರದಲ್ಲಿ ಏನೆಲ್ಲ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಹೇಳಿದ್ದೆ. ಇವಾಗ ಸ್ವಲ್ಪ ಸಮತೋಲನ ಆಹಾರ ಕೊಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗ್ತವೆ ಅನ್ನೋದನ್ನ ತಮಗೆ ತಿಳಿಸಿ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಇಲ್ಲಿ ಸಮತೋಲನ ಆಹಾರ ಕೊಡೋದ್ರಿಂದ ಹೈನು ಉತ್ಪತ್ತಿ ಸುಸ್ಥಿರವಾಗಿ ಇರ್ತದೆ, ನಿರಂತರವಾದ ಹಾಲನ್ನ ಕೊಡ್ತಾ ಇರ್ತದೆ, ಅದು ಹಾಲಿನಲ್ಲಿ ಏರಿಳಿತ ಆಗುದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ತರದ ನ್ಯೂಟ್ರಿಯೆಂಟ್ ಸಿಗ್ತಾ ಇರ್ತದೆ ಶರೀರಕ್ಕೆ, ಅದೇನ್ ಮಾಡುತ್ತೆ ಪ್ರೊಸೆಸಿಂಗ್ ಮಾಡುತ್ತೆ, ಹಾಲನ್ನ ಉತ್ಪತ್ತಿ ಮಾಡ್ತಾ ಇರ್ತದೆ. ಮತ್ತೆ ಹಾಲಿನಲ್ಲಿ ಗಟ್ಟಿತನ ಇರುತ್ತೆ, ಏನು ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟೆಷ್ಟು ಪ್ರಮಾಣದಲ್ಲಿ, ಏನ್ ಜೆನೆಟಿಕ್ ಕ್ಯಾರೆಕ್ಟರ್ ಇದೆಯೋ ಅದ್ರ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಮತ್ತೆ ರೀಪ್ರೊಡಕ್ಟಿವ್ ಪರ್ಫಾರ್ಮೆನ್ಸ್, ಸಂತಾನೋತ್ಪತ್ತಿ ಕ್ರಿಯೆಗಳು ಏನಿದೆಯೋ ಅದು ಎಲ್ಲ ಕರೆಕ್ಟ್ ಆಗಿ ನಡೀತಾ ಇರ್ತದೆ. ಸಕಾಲಕ್ಕೆ ಈಟು ಬರ್ತದೆ, ಕನ್ಸೀವ್ ಆಗ್ತದೆ, ಮತ್ತೆ ಕರು ಆಗ್ತದೆ, ಕರು ಹಾಕಿದ್ಮೇಲೆ ಸತ್ತೆ ಸರಿಯಾಗಿ ಬೀಳ್ತದೆ. ಇದಿಷ್ಟು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬೇಕು. ವರ್ಷಕ್ಕೊಂದ್ಸಾರಿ ಕರು ಹಾಕ್ಲೇಬೇಕು. ವರ್ಷಕ್ಕೊಂದ್ಸಾರಿ ಅಲ್ಲದೆ ಇರುವೆ ಒಂದು 12 ತಿಂಗಳಿಗಾದ್ರೂ ಒಂದು ಕರು ಹಾಕ್ಲೇಬೇಕು. ಅದು ಇಯರ್ಲಿ ಕಾವಿಂಗ್ ಅಂತ ಹೇಳ್ತೀವಿ. ಟು ಅಚೀವ್ ಎಕನಾಮಿಕಲ್ ಪ್ರೊಡಕ್ಟಿವಿಟಿ ಅದಕ್ಕೆ ನಾವು ವರ್ಷಕ್ಕೆ ಒಂದು ಕರುವನ್ನ ಹಾಕ್ಸ್ಕೊಳ್ಲೇಬೇಕು, ಅದು ನಡೀತಾ ಇರ್ತದೆ. ಮತ್ತೆ ಅನ್ವಾಂಟೆಡ್ ಗ್ಯಾಸ್ ಪ್ರೊಡಕ್ಷನ್, ಈಗ ಮೀಥೇನ್ ಪ್ರೊಡಕ್ಷನ್ ಇರ್ಬೋದು, ಮತ್ತೆ ನೈಟ್ರೋಜನ್ ಪ್ರೊಡಕ್ಷನ್ ಇರ್ಬೋದು, ಅದೆಲ್ಲ ಕಡಿಮೆ ಆಗ್ಬಿಡ್ತದೆ. ಹಾಗೇನೆ ಏನು ಪ್ಯಾರಾಸೈಟಿಕ್ ಲೋಡ್, ಪರತಂತ್ರ ಜೀವಿಗಳ ಲೋಡ್ ಇದೆಯಲ್ಲ, ಅದು ಕಡಿಮೆ ಆಗ್ತದೆ. ರೋಗ ನಿರೋಧಕ ಶಕ್ತಿ ಶರೀರದಲ್ಲಿ ಹೆಚ್ಚಾಗ್ತದೆ. ಮತ್ತೆ ಅದು ಲಾಭದಾಯಕವಾದ ಹೈನುಗಾರಿಕೆ ಆಗ್ತದೆ. ನಮ್ಗೆ ಇಂತಿಷ್ಟು ಪ್ರಮಾಣಕ್ಕೆ ಇಂತಿಷ್ಟು ಮಿಲ್ಕ್ ಬರಬೇಕು ಅಂತ ಒಂದು ಇದಿದೆ, ಅದ್ರ ಪ್ರಕಾರ ನಾವು ಹಾಲನ್ನ ಉತ್ಪತ್ತಿ ಮಾಡ್ದಂಗಾಗುತ್ತೆ. ಹೈನುಗಾರಿಕೆ ಲಾಭವಾಗಿ ನಡ್ಕೊಳ್ತಾ ಸುಸ್ಥಿರವಾದ ಹೈನುಗಾರಿಕೆ, ಟೋಟಲ್ ಆಗಿ ಹೇಳೋದಾದ್ರೆ ಸುಸ್ಥಿರವಾದ ಹೈನುಗಾರಿಕೆ, ಸುಸ್ಥಿರ ಕೃಷಿ ಅಂತ ನಾವ್ ಏನಿದ್ದೀವೋ ಅದೇ ತರ ಇಲ್ಲೂ ಸಹ ಆಗ್ತದೆ. ಸುಮಾರು ಉಪಯೋಗಗಳು ಇದರಿಂದ ಹೈನುಗಾರಿಕೆಯಿಂದ ಬರುತ್ತೆ, ಸಮತೋಲನ ಆಹಾರದಿಂದ ನಮಗ್ ಸಿಗ್ತೇವೆ. ಇದಿಷ್ಟು ನೀವು ತಿಳ್ಕೊಬೇಕಾಗಿತ್ತು ಸಮತೋಲನ ಆಹಾರದ ಬಗ್ಗೆ. ಮುಂದಕ್ಕೆ ಹೋಗೋಣ. ಏನು ಅಂತ ಅಂದ್ರೆ ಮುಂದಕ್ಕೆ ನಾವು ಹೌಸಿಂಗ್ ಅಂತಂದ್ರೆ ಅವುಗಳ ಕೊಟ್ಟಿಗೆ ಎಲ್ಲ ಹೇಗಿರ್ಬೇಕು, ಕೊಟ್ಟಿಗೆ ನಿರ್ಮಾಣ, ಹಸುಗಳ ಕೊಟ್ಟಿಗೆ ನಿರ್ಮಾಣ ಹೇಗಿರ್ಬೇಕು. ಯಾಕೆಂದ್ರೆ ಪ್ರತಿ ಒಂದು ಕಂಫರ್ಟಬಿಲಿಟಿ ನಾವು ಕೊಡ್ತಾ ಇದ್ದಂಗೆ ರಾಸುವಿನಲ್ಲಿ ಉತ್ಪಾದಕತೆ ಹೆಚ್ಚುತ್ತಾ ಹೋಗುತ್ತೆ. ಈಗ ಕೊಟ್ಟಿಗೆ ನಿರ್ಮಾಣ ಹೇಗಿರ್ಬೇಕು, ಫಸ್ಟ್ ಅಲ್ಲಿ ನಾವು ಹೈನುಗಾರಿಕೆ ಮಾಡುವಾಗ ಒಂದು ಏರಿಯಾ ಏನ್ ಸೆಲೆಕ್ಟ್ ಮಾಡ್ಕೊಳ್ತೀವೋ ಅದ್ರಲ್ಲಿ ನೀರು ನಿಂತ್ಕೋಬಾರ್ದು, ಸುತ್ತಮುತ್ತ ನೀರು ನಿಂತ್ಕೋಬಾರ್ದು, ಸ್ವಲ್ಪ ಡ್ರೈನೇಜ್ ಫೆಸಿಲಿಟಿ ಚೆನ್ನಾಗಿರ್ಬೇಕು, ನೀರು ಬಸ್ತು ಹೋಗಿರ್ಬೇಕು, ಮತ್ತೆ ಡಿಸ್ಟರ್ಬ್ ಆಗ್ಬಹುದು ಸೌಂಡ್ ಅದು ಇದು ಯಾವ್ದು ಇರಬಾರ್ದು. ಅಂತ ಸ್ಥಳಗಳಲ್ಲಿ ನಾವು ಕೊಟ್ಟಿಗೆ ನಿರ್ಮಾಣ ಮಾಡ್ಬೇಕು. ನಮ್ಮ ಕೊಟ್ಟಿಗೆ ನಿರ್ಮಾಣ ಹೇಗೆ ಅಂತಾರೆ, ಈಗ ಏನು ಬ್ಯಾಂಕ್ ಅಲ್ಲಿ ಲೋನ್ ಎಲ್ಲ ಸಿಗ್ತದೆ, ಅವೆಲ್ಲ ತಗೋಬಹುದು. ಅದನ್ನ ಇಂಡಸ್ಟ್ರಿ ಅಂತ ಮಾಡಿದರೆ ಅದ್ರ ಅಗ್ರಿಕಲ್ಚರ್ ಅಂತ ಮಾಡಿಲ್ಲ, ಹಾಗಾಗಿ ಏನ್ ಇಂಟ್ರೆಸ್ಟ್ ಬೇರೆ ಇದಕ್ಕೆ ಕೊಡ್ತಾರೋ ಅದೇ ರೀತಿ ಕೊಡ್ತಾರೆ, ಅದನ್ನ ತಗೊಂಡು ನಾವು ಕಟ್ಟಬಹುದು. ಒಂದು ಚದರ ಅಡಿ ಕನ್ಸ್ಟ್ರಕ್ಷನ್ ಗೆ ಒಂದು 300 ರೂಪಾಯಿನಷ್ಟು ಬಿಡಬಹುದು. ನೀವೇನಾದ್ರು 10 ರಾಸುಗಳಿಗಿಂತ ಹೆಚ್ಚಿಗೆ ಕಟ್ಟೋದಾದ್ರೆ ಡಬಲ್ ರೋ ಸಿಸ್ಟಮ್ ಅನ್ನ ಅಳವಡಿಸ್ಕೋಬೇಕಾಗತ್ತೆ. ಡಬಲ್ ರೋ ಅಂತಾರೆ ಆ ಕಡೆ ಈ ಕಡೆ ಎರಡು ಕಡೆನೂ ಎರಡು ಸಾಲಿನ ಕೊಟ್ಟಿಗೆ, ಮುಖಾಮುಖಿ ಇರ್ಬೋದು, ಮುಖ ಹೊರಗಡೆ ಇರ್ಬೋದು. ಮುಖಾಮುಖಿ ಅಂತಾರೆ ಫೇಸ್ ಟು ಫೇಸ್, ಅಥವಾ ಟೈಲ್ ಟು ಟೈಲ್ ಅಂದ್ರೆ ಬಾಲದಿಂದ ಬಾಲ ಪದ್ಧತಿ, ಮುಖಾಮುಖ ಪದ್ಧತಿ ಅಂತ ಇರ್ತದೆ. ಇವೆರಡರಲ್ಲಿ ಯಾವ್ದಾರು ಅಳವಡಿಸ್ಕೋಬಹುದು. ಅಲ್ಲಿ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂತಂದ್ರೆ ಟೈಲ್ ಟು ಟೈಲ್ ಪದ್ಧತಿ ಬಹಳ ಮುಖ್ಯ. ಯಾಕೆಂತಂದ್ರೆ ಹೆಚ್ಚಿಗೆ ಹೈನುಗಾರಿಕೆನಲ್ಲಿ ಹೆಚ್ಚಿಗೆ ಕೆಲಸಗಳಿರದೆ ಹಸುವಿನ ಹಿಂದ್ಗಡೆ ನಾವು ಕೆಚ್ಚಲು ಬಾವು ಆಗಿರೋ ನೋಡ್ಬೋದು, ಹಸು ಈಟಿಗೆ ಬಂದ್ರೆ ನೋಡ್ಬೋದು, ನಾವು ಹಿಂದ್ಗಡೆಯಿಂದ ಓಡಾಡ್ತಾ ಇದ್ರೆ. ಅದಕ್ಕೆ ಟೈಲ್ ಟು ಟೈಲ್ ಸಿಸ್ಟಮ್ ಅಂದ್ರೆ ಬಾಲದಿಂದ ಬಾಲ ಪದ್ಧತಿ ಬಹಳ ಮುಖ್ಯ, ಅದನ್ನ ಅಳವಡಿಸ್ಕೊಳ್ಳೋದು ಒಳ್ಳೇದು. ಈಗ ಹೇಗೆ ಕಟ್ಟೋದು, ಹೇಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಒಂದೆರಡು ನಾಲ್ಕಾರು ಮಾತುಗಳಂತ ತಿಳಿಸ್ತೀನಿ. ಫಸ್ಟ್ ಒಂದು 20 ಸೆಂಟಿಮೀಟರ್ ಅಷ್ಟು ಭೂಮಿಯನ್ನ ತೋಡಿ, ಲೆವೆಲ್ ಆಗಿರೋ ಭೂಮಿಯನ್ನ ಅಲ್ಲಿಗೆ ಒಂದು 7-10 ಸೆಂಟಿಮೀಟರ್ ಇರ್ತಕ್ಕಂತ ಕಲ್ಲುಗಳು, ದಪ್ಪ ಇರ್ತಕ್ಕಂತ ಕಲ್ಲುಗಳನ್ನ ಹಾಕ್ಬೇಕು. ಹಾಕಿ ಅದ್ರ ಮೇಲೆ ಒಂದು ಹದಿನೈದು ದಪ್ಪ ಕಾಂಕ್ರೀಟ್ ಅನ್ನ ಮೇಲೆ ಹಾಕ್ಬೇಕು. ಕಾಂಕ್ರೀಟ್ ಅನ್ನ ಮೇಲೆ ಹಾಕ್ಬೇಕು. ಕಾಂಕ್ರೀಟ್ ಹೆಂಗ್ ಹಾಕೋದು ಅಂತ ಗೊತ್ತಿದೆ. ಒಂದ್ ಭಾಗ ಸಿಮೆಂಟ್, ಎರಡು ಭಾಗ ಮರಳು, ಎಂಟು ಭಾಗ ಜಲ್ಲಿ ಹಾಕಿ ಚೆನ್ನಾಗಿ ಅದನ್ನ ತಮಸ್ ಮಾಡಿ ಗಟ್ಟಿ ಮಾಡಿ ಮೇಲೆ ಗಾರೆ ಹಾಕ್ಬೇಕು. ಗಾರೆ ಎಷ್ಟು ಅಂತ ತಮಗ್ ಗೊತ್ತಿದೆ. ಒಂದು ಭಾಗ ಸಿಮೆಂಟ್, ಮೂರು ಭಾಗ ಮರಳು ಹಾಕಿ ಗಾರೆ ಹಾಕಿ ಅದು ತೇವ ಇದ್ದಾಗೇನೆ ಒಂದು ಹನ್ನೆರಡು ಮಿಲಿಮೀಟರ್ ದಪ್ಪ ಮತ್ತು ಆಳ ಇರ್ಬೇಕು. ಹನ್ನೆರಡು ಮಿಲಿಮೀಟರ್ ದಪ್ಪ ಮತ್ತು ಆಳ ಇರ್ತಕ್ಕಂತ ಒಂದು ಗೀರ್ಗಳನ್ನ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ ಕರ್ಣಾಕೃತಿಯಾಗಿ ಡಯಾಗ್ನಲ್ ಆಗಿ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಮೇಲಿಂದ ಕೆಳಗಲ್ಲ ಅಥವಾ ಅಡ್ಡಡಗೂ ಅಲ್ಲ, ಕ್ರಾಸ್ ಆಗಿ ಕ್ರಾಸ್ ಆಗಿ ಇಂಟು ಮಾರ್ಕ್ ಅಂತ ಮಾಡ್ತೀವಲ್ಲ, ಇಂಟು ಇರ್ಬೋದು ತೊಳೆದಿರ್ಬೋದು ಸರಾಗ ವರ್ಕ್ ಹೋಗ್ತದೆ. ಹಸುಗಳು ಹೇಳುವಾಗ ಜಾರೋದಿಲ್ಲ ಈ ತರ ಮಾಡಿ. ಮತ್ತೆ ಈ ಫ್ಲೋರ್ ವಿಷಯ ಆಯ್ತು. ಫ್ಲೋರ್ ಎಷ್ಟು ಅಗಲ ಇರಬೇಕು? ಸಾಮಾನ್ಯವಾಗಿ ಒಂದು ರಾಶಿಗೆ ನಲವತ್ತರಿಂದ ಐವತ್ತು ಚದರ ಅಡಿಯಷ್ಟು ಬೇಕಾಗ್ತದೆ. ನಲವತ್ತರಿಂದ ಐವತ್ತು ಚದರ ಅಡಿಯಷ್ಟು ಜಾಗ ಬೇಕು. ಉದ್ದ ಅದು ನಿಂತ್ಕೊಳ್ಳಕ್ಕೆ 1.7 ಮೀಟರ್ ಬೇಕಾಗ್ತದೆ. ಅಗಲ ಒಂದು ಮೀಟರ್ ಇಂದ ಒಂದು ಕಾಲು ಮೀಟರ್ ವರೆಗೂ ಅಗಲ ಬೇಕಾಗುತ್ತೆ. ಮತ್ತೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಟ್ಯೂಬಿಂಗ್ ಅಂತ ಹೇಳ್ತೀವಿ, ಟ್ಯೂಬಿಕಲ್ ಅಂತ. ಆ ಟ್ಯೂಬಿಂಗ್ ಹಿಂದಿದ್ದಲ್ಲ, ಈಗ ಹೊಸದಾಗಿ ಬಂದಿದೆ. ಆ ಟ್ಯೂಬ್ಸ್ ಅನ್ನ ಅಳವಡಿಸ್ಬಿಟ್ರೆ ಹಸು ಎದ್ದಾಗ ಬೇರೆ ಹಸುಗಳ ಟ್ಯೂಬ್ ಅನ್ನ ಊರ್ಬೇಕು ಸಪರೇಟ್ ಆಗೋದಕ್ಕೆ. ನಾನು ಹೇಳುವಾಗ ನೀವು ಮನಸ್ಸಲ್ಲಿ ಒಂದು ಇದ್ ಮಾಡ್ಕೋಬೇಕು, ಚಿತ್ರಣ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೇಕು, ಅವಾಗ ಗೊತ್ತಾಗ್ತದೆ. ಕೆಲವು ಸೆಡ್ಗಳು ಸಹ ನೀವು ನೋಡಿ ತಿಳ್ಕೋಬಹುದು ಈಗ ಮಾಡ್ಬೇಕು ಅಂತ. ಗಟ್ಟರ್ ಮತ್ತೆ ಲಿಕ್ವಿಡ್ ಮೆನ್ಯೂರ್, ಏನು ಗಂಜಲ ನೀರು ಹರಿದೋಕೆ ಕೆಳಗಡೆ ಗಟ್ಟರ್ ಮಾಡ್ಬೇಕಾಗ್ತದೆ. ಅದು ಒಂದು ಒಂದಡಿ ಅಗಲ ಇರ್ಬೇಕಾಗ್ತದೆ. ತುಂಬಾ ಸ್ಮೂತ್ ಆಗಿ ಸ್ಲೋಪ್ ಕೊಡ್ಬೇಕು. ಮೂರು ಮೀಟರ್ಗೆ ಮೂರು ಸೆಂಟಿಮೀಟರ್ ಅಷ್ಟು ಸ್ಲೋಪ್ ಅನ್ನ ಕೊಟ್ರೆ ಎಲ್ಲ ಆ ಲಿಕ್ವಿಡ್ ಮೆನ್ಯೂರ್ ಹರಿದೋಗ್ತದೆ. ಮತ್ತೆ ಚರಂಡಿ ಮುಂದ್ಗಡೆ ಮೇವ್ ಹಾಕೋದಕ್ಕೆ ಒಂದ್ ಅಡಿ ಎತ್ತರ ಸಾಕು, ಎರಡೂವರೆ ಅಡಿ ಆಗಲ್ಲ. ಅದು ಮುಂದ್ಗಡೆ ಗೋಡೆ ಚರಣಿಯಿಂದ ಮುಂದಕ್ಕಿದೆಯಲ್ಲ, ಅದೊಂದ್ ಎರಡು ಅಡಿ ಎತ್ತರ. ಮತ್ತೆ ಮಧ್ಯದಲ್ಲಿ ಒಂದೂವರೆ ಮೀಟರ್ ಇಂದ ಮೂರು ಮೀಟರ್ ಅಷ್ಟು ಅಗಲ ಇರ್ಬೇಕು. ಅದು ಮಧ್ಯದಲ್ಲಿ ಉಬ್ಕೊಂಡಿರ್ಬೇಕು, ಯಾವ್ದಾದ್ರು ನೀರು ಅದು ಇದು ಗಂಜಲ ಬಿದ್ರೆ ಆ ಕಡೆ ಈ ಕಡೆ ಚರಂಡಿಗೆ ಅಂದ್ರೆ ಗಟ್ಟರ್ಗೆ ಹರಿದೋಗಂಗ್ ಇರ್ಬೇಕು. ಈ ತರ ನಾವು ಕಟ್ಕೋಬೇಕು. ಮತ್ತೆ ರೂಪ ವಿಷಯಕ್ಕೆ ಬಂದ್ರೆ ಸೆಂಟ್ರಲ್ಲಿ ಒಂದು ಹನ್ನೆರಡು ಅಡಿ ಆಯ್ತಿರ್ಬೇಕು. ಮತ್ತೆ ಸೂರಲ್ಲಿ ಎಂಟಡಿ ಅಷ್ಟು ಆಯ್ತಿರ್ಬೇಕು. ಸೂರು ಮೂರಡಿ ಅಷ್ಟು ಹೊರಗಡೆ ಚಾಚ್ಕೊಂಡಿರ್ಬೇಕು ಮಳೆ ಬಿದ್ದಾಗ, ಅದು ಗೆರ್ಕಿ ಹೊಡಿಬಾರ್ದು ಅಂತೇಳಿ. ಮತ್ತೆ ಗೋಡೆ ಒಂದು ಮೂರಡಿ ಇದ್ರೆ ಸಾಕು, ಮೂರಡಿ ಇದ್ರೆ ಸಾಕು. ಅದ್ರ ಮೇಲೆ ಮೆಶ್ ಹಾಕಿ, ಕಬ್ಬಿಣದು ಒಂದು ದಪ್ಪ ಮೆಶ್ ಹಾಕಿ ಸೊಳ್ಳೆಯ ಒಂದು ಪರದೆಯನ್ನ, ಕಬ್ಬಿಣದ್ದು ಮೆಶ್ಗಳು ಬೇಕಾದಷ್ಟು ಬರ್ತವೆ, ಅದನ್ನ ಹಾಕಿದ್ರೆ ಬಹಳ ಒಳ್ಳೇದು. ಮತ್ತೆ ಎರಡ್ ಕಡೆನು ನೀವೇನು ಡಬಲ್ ರೋ ಮಾಡ್ಕೊಂಡಿದ್ರೆ ಎರಡ್ ಕಡೆನು ಫಾಗರ್ ಅನ್ನ ಅಳವಡಿಸಿ ಅಲ್ಲಿಗೆ ಒಂದು ಪ್ಯಾನಲ್ ಆಟೋಮ್ಯಾಟಿಕ್, ಈಗ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಒಂದ್ಸರಿ ಆಟೋಮ್ಯಾಟಿಕ್ ಆನ್ ಆಗೋದು ಮೋಟರು ನೀರನ್ನ ಸ್ಪ್ರೇ ಮಾಡಕ್ಕೆ ಫಾಗರ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದೀನಿ. ಮತ್ತೆ ಅದ್ರ ಮೇಲ್ಗಡೆ ಫ್ಯಾನ್ ಇದ್ರೆ ಬಹಳ ಒಳ್ಳೇದು, ಯಾಕೆಂದ್ರೆ ಹೀಟ್ ಸ್ಟ್ರೆಸ್ ಈ ಒಂದು ರಾಸುಗಳಿಗೆ ಬಹಳ ಆಗ್ತಾ ಇರ್ತದೆ. ಹೀಟ್ ಸ್ಟ್ರೆಸ್ ಆದ್ರೆ ಹಾಲಿನ ಉತ್ಪತ್ತಿ ತುಂಬಾ ಕಡಿಮೆ ಆಗುತ್ತೆ ಬ್ಯಾಸ್ಕಿನಲ್ಲಿ. ನೀವು ಒಳ್ಳೆ ಆಹಾರವನ್ನ ಕೊಟ್ಕೊಂಡು ಬ್ಯಾಸ್ಕಿನಲ್ಲಿ ಈ ತರ ಶೆಡ್ ಅಲ್ಲಿ ಕಟ್ಟರೆ ಯಾವಾಗಲೂ ಎಷ್ಟು ಕಡಿಮೆ ಆಗುದಿಲ್ಲ, ತುಂಬಾ ಕಡಿಮೆ ಆಗ್ತದೆ ಬ್ಯಾಸ್ಕಿನಲ್ಲಿ, ಅಷ್ಟೊಂದು ಕಡಿಮೆ ಆಗುದಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಫಾಗರ್ ಅಂದ್ರೆ ಮಿಸ್ಟ್ ತರ ಸ್ಪ್ರೇ ಮಾಡ್ತಾ ಇರ್ತದೆ ಆಟೋಮ್ಯಾಟಿಕ್ ಆಗಿ. ಅದನ್ನ ಏನು ಆಟೋಮ್ಯಾಟಿಕ್ ಕಂಟ್ರೋಲ್ ಪ್ಯಾನಲ್ ಒಂದ್ ಇರ್ತದೆ, ಅದಕ್ಕೆ ಒಂದು ಪಂಪಿಂಗ್ ಮೋಟರ್ ಇರ್ತದೆ, ಆ ವಾಟರ್ ಟ್ಯಾಂಕ್ಗೆ ಅದನ್ನ ಕನೆಕ್ಷನ್ ಕೊಟ್ಟಿರ್ತೀವಿ. ಅಲ್ಲಿಂದ ಒಂದು ಅರ್ಧ ಗಂಟೆಗೆ ಒಂದ್ಸರಿ ನೀರ್ ಸ್ಪ್ರೇ ಮಾಡುತ್ತೆ, ಮತ್ತೆ ಫ್ಯಾನ್ ಸಹ ತಿರುಗ್ತಾ ಇರ್ತವೆ. ಹಾಗಾಗಿ ಹಸುಗಳು ಕೂಲ್ ಆಗಿರ್ತವೆ. ಹಸುಗಳು ಕೂಲ್ ಆಗಿದ್ದಷ್ಟು ಅಂದ್ರೆ ಇವು ಯಾವ ಟೆಂಪರೇಚರ್ ಹೆಚ್ಚಿಗೆ ಕಾಲು ಕೊಡ್ತೇವೆ ಅಂದ್ರೆ ಒಂದು ಎಂಟರಿಂದ ಹದಿನೈದು ಡಿಗ್ರಿ ಟೆಂಪರೇಚರ್ ಇದ್ದಾಗ ವಾತಾವರಣ ಒಂದು ಇವನ್ 16 ಡಿಗ್ರಿ ವರೆಗೂ ಹಾಲನ್ನ ಚೆನ್ನಾಗಿ ಕೊಡ್ತವೆ. ಆಮೇಲೆ ಮುಂದಕ್ಕೆ ಅವು ಅಷ್ಟೊಂದು ಕಂಫರ್ಟಬಿಲಿಟಿ ಇರಲ್ಲ. 24 ಡಿಗ್ರಿ ಆದ್ಮೇಲೆ ಒಂದ್ ಡಿಗ್ರಿ ರೈಸ್ ಆದಂಗೆ ಫೀಡ್ ಕನ್ಸಂಪ್ಷನ್ ಕಡಿಮೆ ಆಗ್ತಾ ಹೋಗ್ತದೆ. ಅವಾಗ 27 ಡಿಗ್ರಿ ಆದ್ಮೇಲೆ ಅವಕ್ಕೆ ಹೀಟ್ ಸ್ಟ್ರೆಸ್ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಇವನ್ನೆಲ್ಲ ಮಾಡ್ಕೋಬೇಕು ಅಂತ ತಮಗೆ ಹೇಳ್ತಾ ಇದೀನಿ. ಮೇಲ್ಗಡೆ ಸೀಟ್ ಯಾವ್ದು ಹಾಕ್ಬೋದು ಅಂದ್ರೆ ಕಲ್ನಾರ್ ಸೀಟೇ ಒಳ್ಳೇದು. ಅದು ಅದಕ್ಕಿಂತ ಉತ್ತಮವಾದ್ದು ಟೈಲ್ಸ್. ಟೈಲ್ಸ್ ಅಲ್ಲಿ ಹೀಟ್ ಸ್ಟ್ರೆಸ್ ಅಷ್ಟೊಂದು ಆಗಲ್ಲ. ಎರಡನೇ ಉತ್ತಮವಾದ್ದು ಅಂದ್ರೆ ಕಲ್ನಾರ್ ಶೀಟು. ನೀವು ಜಿಂಕ್ ಶೀಟು ಇಂಥವೆಲ್ಲ ಹಾಕೋದಾದ್ರೆ ಚೀಪ್ ಅಲ್ಲಿ ಸಿಗುತ್ತೆ, ಆದ್ರೆ ಫಾಲಿಂಗ್ ಸೀಲ್ ಸೀಲ್ ಫಾಲಿಂಗ್ ಅಂತೆಲ್ಲ ಮಾಡ್ತೀವಲ್ಲ ಅದ್ ಮಾಡ್ಬೇಕಾಗ್ತದೆ. ಥರ್ಮೋಕೋಲ್ ಹಾಕಿ ಫಾಲ್ ಸೀಲ್ ಫಾಲಿಂಗ್ ಇಡಬೇಕಾಗ್ತದೆ. ಅದು ಸ್ವಲ್ಪ ನಿಮ್ಗೆ ಅಡಿಷನಲ್ ಕಾಸ್ಟ್ ಆಗ್ಬಹುದು. ನಾನು ಹೇಳ್ದಂಗೆ ಈ ತರ ಮಾಡೋದ್ರಿಂದ ಏನು ಸ್ವಲ್ಪ ಅನುಕೂಲ ಇದೆ, ಟೈಲ್ಸ್ ಹಾಕೋದು, ಕನ್ನಡ ಸೀಟ್ ಹಾಕಿ ಫ್ಯಾನ್ ಮತ್ತೆ ಈ ಫಾಗರ್ ಅನ್ನ ಅಳವಡಿಸ್ಕೊಳ್ಳೋದ್ರಿಂದ ಈಟ್ ಸ್ಪೇಸ್ ಅಷ್ಟೊಂದು ಆಗುದಿಲ್ಲ. ನಾವು ಯಾಕೆ ಕಲ್ಲನ್ನ ನೀವು ಹಾಕ್ಬೇಕು ಅಂತ ಹೇಳ್ತೀನಿ, ನಾವು ಅಗದ ಬಿಟ್ಟು ಕೆಳಗಡೆಗೆ ಆ ದಪ್ಪ ದಪ್ಪ ಕಲ್ಲುಗಳು ಹಾಕೋದ್ರಿಂದ ಫ್ಲೋರ್ ಮಾಡುವಾಗ ಅಲ್ಲಿ ಗಾಳಿ ಸೇರ್ಕೊಳ್ಳುತ್ತೆ, ಗಾಳಿಯ ಒಂದು ಒಂದು ಪ್ಯಾಕೆಟ್ ಒಳಗಡೆ ಆಗ್ತದೆ. ಹಸ್ಕುಳು ಕೆಳಗಡೆ ಮಲಿಕೊಂಡಾಗ ಕೆಡ್ಕೊಂಡಾಗ ಚಳಿಗಾಲದಲ್ಲಿ ಬೆಚ್ಚನೆಯ ವಾತಾವರಣ ಮತ್ತೆ ಬೇಸಿಗೆಗಾಲದಲ್ಲಿ ತಂಪನೆಯ ಒಂದು ವಾತಾವರಣ ಆಗುವಂಗೆ ಅವು ನೋಡ್ಕೊಳ್ತವೆ. ಯಾಕೆ ಅಂತಾರೆ ಅದು ಒಂಥರ ಥರ್ಮೋಸ್ಟಾಟ್ ಆಗಿ ಕೆಲಸ ಮಾಡುತ್ತೆ ಗಾಳಿ, ಅದು ಇನ್ಸುಲೇಟರ್ ಆಗಿರೋದ್ರಿಂದ ಬೆಚ್ಚನೆಯ ವಾತಾವರಣ ಕೊಡ್ತದೆ. ಅದಕ್ಕೋಸ್ಕರ ನಾನು ದಪ್ಪ ದಪ್ಪ ಈ ಕಲ್ಲುಗಳನ್ನ ಕೆಳಕ್ ಹಾಕಿ ಆಮೇಲೆ ಕಾಂಕ್ರೀಟ್ ಹಾಕಿ ಮತ್ತೆ ಈ ಫ್ಲೋರಿಂಗ್ ಇನ್ನೊಂದು ಬೇಕಾದ್ರೆ ಸ್ಲ್ಯಾಬ್ಸ್ ಎಲ್ಲ ಉಪಯೋಗಿಸ್ಬೋದು. ಆದ್ರೆ ನನ್ನ ದೃಷ್ಟಿಯಲ್ಲಿ ಕಾಂಕ್ರೀಟ್ ಬೆಸ್ಟ್. ಎರಡನೇ ಬೆಸ್ಟ್ ಅಂತ ಅಂದ್ರೆ ಈ ಕಲ್ಲು ಚಪ್ಪಡಿಗಳು, ಅದನ್ನ ಸರಿಯಾಗಿ ಜೋಡಿಸಿ ನಾವು ಹಾಕ್ಬೇಕಾಗತ್ತೆ. ಅದು ಸವದೋಗ್ತಾ ಇರ್ತದೆ ವರ್ಷ ವರ್ಷ ಹಸ್ಕೊಳ ಟ್ರೀಡಿಂಗ್ ತಿರುಗಾಡೋದ್ರಿಂದ ವರ್ಷಕ್ಕೆ ಒಂದ್ಸಾರಿ ಅದನ್ನ ನಾವು ಕಲ್ ಮೂಲ ಉಯಿಸ್ಬೇಕು, ಅದನ್ನ ರಫ್ ಮಾಡಿಸ್ಬೇಕಾಗ್ತದೆ. ಮತ್ತೆ ಆ ಕಿಂಗಿಲಿ ಏನಾದ್ರು ನೀರ್ ನುಗ್ಗಿದ್ರೆ ಗಂಜಳ ಅದು ಅಳ್ಳಾಡಿ ಅಳ್ಳಾಡಿ ಕೊನೆಗೆ ಅದು ಕಿತ್ತೋಗ್ತಾ ಇರ್ತದೆ. ಬಟ್ ಪರ್ಫೆಕ್ಟ್ ಆಗಿ ಜೋಡಿಸೋದ್ರಿಂದ ಅದು ಚೆನ್ನಾಗಿರ್ತದೆ, ಮತ್ತೆ ಮೇಂಟೆನೆನ್ಸ್ ಸ್ವಲ್ಪ ಆಗ್ತಾ ಇರ್ತದೆ. ಕಲ್ ಮೂಲ ಉಯಿಸೋದು ಮಾಡ್ಬೋದು. ಮತ್ತೆ ಬ್ರಿಕ್ ಆನ್ ಹೆಡ್ಜಸ್ ಅಂತಕ್ಕಂತ ಫ್ಲೋರ್ ಸಹ ಅದೆಲ್ಲ ಫಾರಿನ್ ಅಲ್ಲಿ ಹೆಸರುವಾಸಿ, ನಾರ್ತ್ ಇಂಡಿಯಾ ಮತ್ತೆ ಫಾರಿನ್ ಗಳಲ್ಲಿ, ಅದು ಅಷ್ಟೊಂದು ಬೇಡ. ಇವಿಷ್ಟು ಮಾಡ್ಕೋಬಹುದು. ಇವೆರಲ್ಲಿ ಯಾವ್ದಾದ್ರು ಒಂದು ಫ್ಲೋರಿಂಗ್ ಮತ್ತೆ ರೂಫಿಂಗ್ ಗೆ ನಾನು ಹೇಳ್ದಂಗೆನೆ ಟೈಲ್ಸ್ ಇರ್ಬೋದು ಅಥವಾ ಕಲ್ನಾರ್ ಶೀಟ್ ಮಾಡ್ಕೊಂಡು ನೀವು ಸುಮಾರ ಮನೆಯನ್ನ ಕಟ್ಕೋಬಹುದು. ಅಲ್ಲಿಗೆ ಆಹಾರ ಆಯ್ತು, ಆಮೇಲೆ ಕೊಟ್ಟಿಗೆ ಆಯ್ತು, ಇನ್ನು ಉಳಿದಿದ್ದು ಅವುಗಳ ಆರೋಗ್ಯ ಸಂರಕ್ಷಣೆ. ಆರೋಗ್ಯ ಸಂರಕ್ಷಣೆ ಬಹಳ ಮುಖ್ಯ. ಈ ಆರೋಗ್ಯ ಸಂರಕ್ಷಣೆಯಲ್ಲಿ ಕೆಚ್ಚಲ್ಬಾವು ಬಹಳ ಮುಖ್ಯ. ಅದ್ರ ಬಗ್ಗೆ ಒಂದಷ್ಟು ಹೇಳಲೇಬೇಕು ನಾನು. ಮತ್ತೆ ಅದಕ್ಕಿಂತ ಮುಂಚೆ ನಾವು ಪ್ರತಿ ಮಾನ್ಸೂನ್ ಏನ್ ಪ್ರಾರಂಭ ಮುಂಚೆ ದೊಡ್ಡ ದೊಡ್ಡ ರೋಗಗಳಿದೆಯಲ್ಲ, ಆ ದೊಡ್ಡ ದೊಡ್ಡ ರೋಗಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ಲೇಬೇಕು. ಯಾವ ಸಾಂಕ್ರಾಮಿಕ ರೋಗ ಅಂತೇಳಿ ಅಲ್ಲಲ್ಲಿ ಅವು ತುಂಬಾ ಕಾಟ ಕೊಡ್ತಾ ಇರ್ತವೆ ಹೈನುಗಾರರಿಗೆ. ಈಗ ರಿಂಡರ್ ಪೆಸ್ಟ್ ದೊಡ್ಡ ರೋಗ ಅಂತ ಕರಿತೀವಿ ನಾವು. ಅದಕ್ಕೆ ಕರು ಇದ್ದಾಗ್ಲೇನೆ, ಮೂರಿಂದ ನಾಲ್ಕು ತಿಂಗಳು ಕರು ಇದ್ದಾಗ್ಲೇನೆ ನಾವು ಅದಕ್ಕೆ ವ್ಯಾಕ್ಸಿನೇಷನ್ ಅನ್ನ ಕೊಡಿಸ್ಬೇಕು. ಮತ್ತೆ ನಾಲ್ಕರಿಂದ ಐದೇ ತಿಂಗಳಿಗೆ ಒಂದೊಂದ್ ತಿಂಗಳು ಬಿಟ್ಟು ಈ ಡೆಡ್ಲಿ ಡಿಸೀಸ್ ವಿರುದ್ಧ ವ್ಯಾಕ್ಸಿನೇಷನ್ ಅನ್ನ ಹಾಕ್ಸ್ಬೇಕು. ನಾಲ್ಕರಿಂದ ಐದನೇ ಮಂತ್ ಅಲ್ಲಿ ಫುಡ್ ಅಂಡ್ ಮೌತ್ ಡಿಸೀಸ್ ಅಂದ್ರೆ ಕಾಲು ಬಾಯಿ ಜ್ವರ, ಅದು ವೈರಲ್ ಡಿಸೀಸ್, ಅದಕ್ಕೂ ಕೊಡ್ಬೇಕು. ಐದರಿಂದ ಆರನೇ ತಿಂಗಳು ಬ್ರುಸೆಲೋಸಿಸ್ ಕಂದ ಹಾಕುವ ರೋಗಗಳಿಗೆ ನಾವು ಕೊಡ್ಬೇಕಾಗ್ತದೆ. ಆರಿಂದ ಏಳನೇ ತಿಂಗಳು ಆಂಥ್ರಾಕ್ಸ್, ಆಂಥ್ರಾಕ್ಸ್ ಅಂದ್ರೆ ನೆರಡಿ ರೋಗ. ಇದಕ್ಕಿದಂಗೆ ಮೂಗು ಬಾಯಲ್ಲಿ ರಕ್ತ ಬಂದು ಸತ್ತೋಗ್ಬಿಡ್ತೇವೆ. ಒಂದ್ ಎರಡ್ ಮೂರು ದಿವಸ ಜ್ವರ ಬಂದು ಮೂಗು ಬಾಯಲ್ಲಿ ರಕ್ತ ಬರುತ್ತೆ, ಕೊನೆಗೆ ಸತ್ತೋಗ್ತವೆ. ಅದು ಬಹಳ ಕಂಟೇಜಿಯಸ್ ಡಿಸೀಸ್, ಅದ್ರ ವಿರುದ್ಧ ಹಾಕ್ಸ್ಬೇಕು. ಏಳರಿಂದ ಎಂಟನೇ ತಿಂಗಳಲ್ಲಿ ಚಪ್ಪೆ ರೋಗಕ್ಕೆ ಹಾಕ್ಸ್ಬೇಕು. ಒಂಬತ್ತರಿಂದ ಹತ್ತನೇ ತಿಂಗಳಲ್ಲಿ ಎಮರೇಜಿಕ್ ಸೆಪ್ಟಿಸೀಮಿಯಾ ಅಂತಕ್ಕಂತ ರೋಗದ ವಿರುದ್ಧ ಹಾಕ್ಸ್ಬೇಕು. ಮತ್ತೆ ಹತ್ತರಿಂದ ಹನ್ನೊಂದನೇ ತಿಂಗಳಲ್ಲಿ ಮತ್ತೆ ಬೂಸ್ಟರ್ ಡೋಸ್ ಫುಟ್ ಅಂಡ್ ಮೌತ್ ಡಿಸೀಸ್ಗೆ ಹಾಕ್ಸ್ಬೇಕಾಗ್ತದೆ. ಈಗ ಹಾಕ್ಸೋದ್ರಿಂದ ಈ ರಾಸುಗಳನ್ನು ನಾವು ಈ ದೊಡ್ಡ ರೋಗಗಳಿಂದ ಕಳ್ಕೋಬಹುದು. ಮತ್ತೆ ಇದಲ್ದೇನೆ ಪ್ಯಾರಾಸೈಟ್ಸ್ ಏನು ಪರತಂತ್ರ ಜೀವಿಗಳು ಬಹಳ ಉಪಟಳ ಕೊಡ್ತವೆ, ರಕ್ತ ಇರ್ತವೆ. ರಕ್ತ ಇರೋದ್ರಿಂದ ಈ ಶರೀರದಲ್ಲಿ ರಕ್ತ ಏನತೆ ಆಗ್ತದೆ, ತುಂಬಾನೇ ತೊಂದರೆ ಆಗ್ತದೆ. ಮೂಲಕ ಸಾಂಕ್ರಾಮಿಕ ರೋಗಗಳು ಬರುವ ಸಂದರ್ಭಗಳನ್ನು ಹೆಚ್ಚು. ಅದಕ್ಕೋಸ್ಕರ ಹೊರ ಪರತಂತ್ರ ಜೀವಿಗಳಿಗೆ ಸುಮಾರು ಡಾಕ್ಟರ್ ಹೇಳಿದ್ರೆ ಅವರು ರೆಕಮೆಂಡ್ ಮಾಡ್ತಾರೆ ಏನೇನ್ ಮಾಡ್ಬೋದು ಅಂತೇಳಿ ಸೆಷನ್ ಕೊಡ್ತಾನೆ. ಮತ್ತೆ ಒಳ ಪರತಂತ್ರ ಜೀವಿ ಇದಾವಲ್ಲ ಎಂಡೋಪ್ಯಾರಾಸೈಟ್ಸ್, ಅವಕ್ಕೆ ಎರಡು ತಿಂಗಳಿಗೆ ಒಂದ್ ಸಾರಿ, ಎರಡು ತಿಂಗಳಿಗೆ ಒಂದ್ಸಾರಿ ಕರುಗಳಿಗೆ, ಆರು ತಿಂಗಳಿಗೆ ಒಂದ್ಸಾರಿ ಹಸುಗಳಿಗೆ ಒಳ ಪರತಂತ್ರ ಜೀವಿಗಳ ಔಷಧಿಯನ್ನ ಕೊಡ್ಬೇಕು. ಎಂಡೋಪ್ಯಾರಾಸಿಟಿಸೈಡ್ಸ್ ಅಂತ ಅಂತೀವಿ. ಹಿಂಗ್ ಕೊಡ್ತಾ ಇದ್ರೆ ರಾಸುಗಳು ಇನ್ನೇನು ರೋಗನು ಬರಲ್ಲ, ವ್ಯಾಕ್ಸಿನೇಷನ್ ಹಾಕ್ಸಿದೀವಿ, ಮತ್ತೆ ಪರತಂತ್ರ ಜೀವಿಗಳಿಂದ ಏನು ತೊಂದರೆ ಆಗಲ್ಲ, ಅದಕ್ಕೂ ನಾವು ಕೊಡ್ತಾ ಇದೀವಿ. ಇನ್ನು ಇನ್ನೊಂದು ರೋಗ ಬರ್ತದೆ, ಅದ್ಯಾವುದು ಕೆಚ್ಚಲ್ಬಾವು. ಈಗ ಹಾಲ್ ಕರೆಯೋ ಹಸುಗಳಿಗೆ ಕೆಚ್ಚಲ್ಬಾವು ಜಾಸ್ತಿ, ಹಾಲ್ ಕರೆಯೋ ಹಸುಗಳು ಯಾವ್ದು ಕ್ರಾಸ್ ಬ್ರೀಡ್ ಅನಿಮಲ್ಸ್, ಅವಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ಒಂದು ಉಪಟಳ ಹೆಚ್ಚಾಗಿದೆ. ಇಲ್ಲಿ ಹಾಲು ಕರೀತಾ ಇರ್ತೀವಿ, ಇದಕ್ಕೆ ಸ್ವಚ್ಛತೆನೆ ಬಹಳ ಮುಖ್ಯ. ಹಾಲು ಕರೆಯುವಾಗ ಪ್ರತಿ ದಿವಸ ನಾವು ಕಿಟ್ಲನ್ನ ತೊಟ್ಟನ್ನ ನೋಡ್ಬೇಕು. ಆ ತೊಟ್ಟಲನ್ನ ಗಮನಿಸಿದಾಗ ಆ ತೊಟ್ಟಿನ ತುದಿಯಲ್ಲಿ ರೌಂಡ್ ಆಗಿ ಕ್ಯೂ ತುಂಬಿಕೊಂಡ ಕಾಣಿಸುತ್ತೆ, ಬೆಳ್ಳಗಾಗಿರ್ತದೆ. ಬೇರೆ ಭಾಗ ಎಲ್ಲ ಕೆಂಚಿದ್ರೆ ಇದು ತುದಿ ಬೆಳ್ಳಗಿರ್ತದೆ. ಆವಾಗ ನಾವು ಅನ್ಕೋಬೇಕು, ಓ ಕೆಲವು ಸೂಕ್ಷ್ಮ ಜೀವಿಗಳು ಒಳಗಡೆ ಹೋಗಿದ್ದೇವೆ, ಕೆಟ್ಟಲ್ ಆಗಬಹುದು ಅಂತ ಗೆಸ್ ಮಾಡ್ಕೋಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗೆಸ್ ಮಾಡ್ಕೊಂಡ್ರೆ ನಾವು ಅದನ್ನ ಪ್ರಿವೆಂಟ್ ಮಾಡಬಹುದು. ಅದರ ಒಂದು ಏನು ದೊಡ್ಡ ಮಟ್ಟದಲ್ಲಿ ಆಗುತ್ತೋ ಅದನ್ನ ಸಣ್ಣ ಮಟ್ಟದಲ್ಲಿ ನೋಡ್ಕೊಂಡು ತಡೀಬಹುದು. ಹಂಗೆ ಆದಾಗ ಮನೆಯಲ್ಲಿ ಒಂದು ಪೆಂಡಿಸಿನ್ SH ಅಥವಾ ಟಿಲಕ್ಸ್ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಕಂಪ್ನಿಯಿಂದ ತಯಾರು ಮಾಡ್ತಕ್ಕಂತ ಈ ಟೀತ್ ಇನ್ಫ್ಯೂಷನ್ಸ್ ಇರ್ತವೆ, ಆಂಟಿಬಯೋಟಿಕ್ಸ್, ಅವನ್ನ ಹಾಕ್ಬಿಟ್ರೆ ಒಂದು 25-30 ರೂಪಾಯಿ 50 ರೂಪಾಯಿನಲ್ಲೇ ಈ ಕೆಚ್ಚಲ್ ಬಾವ್ ಆಗೋದು ಅನಾಹುತ ತಪ್ಪಿಸ್ಕೋಬಹುದು. ಮತ್ತೆ ಇನ್ನು ಒಂದಷ್ಟು ಗಮನಿಸ್ಬೇಕು, ಅದು ಇಲ್ಲ ಅಂತ ಅಂದ್ರೆ ಕೆಲವು ಸೂಕ್ಷ್ಮ ಜೀವಿಗಳು ಬೇರೆ ತರ ಕಾಯ್ಕೊಂಡಿರ್ತವೆ, ಗೊತ್ತೇ ಆಗಲ್ಲ ನಮ್ಗೆ. ಅವಾಗ ಏನ್ ಮಾಡ್ಬೇಕು, ಈ 4 ಟೀಟಲ್ಲಿ ತೊಟ್ಟಿನಲ್ಲಿ 4 ಒಳ್ಳೆ ಸಣ್ಣ ಸಣ್ಣ ಲೋಟಕ್ಕೆ ಹಾಲು ಕರ್ಕೊಂಡು ಕಾಯಿಸ್ಕೋಬೇಕು, ಕಾಯಿಸ್ಬೇಕು ಮದ್ ಮಧ್ಯ, ಅವಾಗ ಅವಾಗ, ಪ್ರತಿ ದಿವಸ ಮಾಡಕ್ ಆಗಲ್ಲ. ಕಾಯಿಸಿ ನೋಡ್ಬೇಕು, ಅವೇನಾದ್ರು ಕರ್ಡ್ ಆದ್ರೆ ಅಂದ್ರೆ ಗಂಟು ಗಂಟು ಏನಾದ್ರು ಆದ್ರೆ, ಒಂದ್ 2 ನಿಮಿಷ ಕಾಯಿಸಿ ನೋಡಿದಾಗ ಗಂಟು ಆಗ್ತದೆ, ಅವಾಗ ಕೆಚ್ಚಲ್ ಬಾವು ಹಾಕ್ಬೇಕಂತ ಹಾಕಿ ಇಡ್ಬೇಕು. ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಅದನ್ನ ಹಾಲನ್ನ ಕರೆದು ಹೊರಚಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಮಾಡೋದು ಬಹಳ ಸುಲಭ, ಒಂದು pH ಪೇಪರ್, ಎಲ್ಲೋ ಕಲರ್ ಇರ್ತದೆ pH ಪೇಪರ್ ಅಂತ ಹೇಳ್ತಾರೆ, ತಗೊಂಡ್ ಮನೇಲಿ ಇಟ್ಕೊಂಡ್ಬಿಟ್ಟು ಹಾಲನ್ನ ಕರೆದ್ಬಿಟ್ಟು 4 ತೊಟ್ಟಿಯಿಂದ ಅದನ್ನ ಅಡ್ಡಿ ನೋಡಿದ್ರೆ ಎಲ್ಲೋ ಕಲರ್ ಇದ್ದದ್ದು, ಗ್ರೀನ್ ಇರ್ಬೋದು, ಬ್ಲೂ ಆಗ್ತದೆ, ಅವಾಗ ಸೂಕ್ಷ್ಮ ಜೀವಿಗಳು ಒಳಗಡೆ ಇದಾವೆ ಅಂತ ಹೇಳಿ ನಾವು ಟ್ಯೂಬನ್ನ ಹಾಕಿ ಪರಿಹಾರ ಮಾಡ್ಕೋಬೇಕು. ಮತ್ತೆ ನಾವು ಹಾಲು ಕರೆಯುವಾಗ ಆದ್ರೂ ಹೆಂಗಾಗ್ತಾ ಇರ್ತವೆ, ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು. ಅದಕ್ಕೆ ಇನ್ನೊಂದು ಹಿಂಜಾಗ್ರತೆ ಕ್ರಮ ಇದೆ, ಹಾಲು ಕರೆದ ಮಲಗುತ್ತೆ, ಮಲಗದ ತಕ್ಷಣ ಆ ಟೀಟ್ ಏನ್ ತೊಟ್ಟು ಓಪನ್ ಆಗುತ್ತೆ, ಆ ಓಪನ್ ಆದ್ಮೇಲೆ ಸೂಕ್ಷ್ಮ ಜೀವಿಗಳು ಹೊರಗಡೆ ಎಂಟ್ರಿ ಆಗುತ್ತೆ. ಅದಕ್ಕೆ ಅದು ಕೆಡ್ಕೋಕಿಲ್ದಂಗೆ ನಾವು ನೋಡ್ಕೋಬೇಕು. ಕರೆದ ಒಂದು ತಕ್ಷಣ ಅದು ಇಷ್ಟವಾಗಿರ್ತಕ್ಕಂಥ ಮೇವನ್ನ ಹಾಕಿದ್ರೆ ಅದ್ ಮೇಲೆ ಹಸುರುಳಿರ್ಬೋದು, ಪಶುವಾರ ಇರ್ಬೋದು, ಮೇತ ನಿಂತಿರುತ್ತೆ. ಒಂದು 15-20 ನಿಮಿಷ ಆದ್ಮೇಲೆ ಆ ಮ್ಯಾಣ ಉತ್ಪತ್ತಿಯಾಗಿ ಆ ಟೀಟು ಕ್ಲೋಸ್ ಆಗ್ತದೆ, ಆವಾಗ ಕೆಚ್ಚಲ್ ಬಾವು ಆಗೋದು ತಡಿಬಹುದು. ಮತ್ತೆ ಪೊಟಾಸಿಯಂ ಪರ್ಮಾನೆಂಟ್ ದ್ರಾವಣದಿಂದ ಅರ್ಧ ಬಕೆಟ್ ನೀರಿಗೆ 1-2-3 ಅರಳು ಪೊಟಾಸಿಯಂ ಕ್ರಿಸ್ಟಲ್ ಸಿಗ್ತದೆ, ಅದನ್ನ ತಕೊಂಡು ಹಾಕಿ ತಿರುಗಿಸಿ ನಾವು ಕೊಡೋದ್ರಿಂದ ಅದನ್ನ ತಿಳಿ ನೇಳೆ ಬಣ್ಣ ನಾವು ಹಾಲನ್ನ ತರಿಬೇಕಾಗುತ್ತೆ. ಮತ್ತೆ ಈ ತರ ಹಾಲು ಕರ್ತಾದ್ಮೇಲೆ ಮತ್ತೆ ಅದೇ ದ್ರಾವಣ ತೊಳೆದು ಮತ್ತೆ ಟೀಟ್ ಇನ್ಫ್ಯೂಷನ್ಸ್ ಅಥವಾ ಟೀಟ್ ಸ್ಪ್ರೇ ಅಂತ ಮಾತ್ರ ಸಿಗುತ್ತೆ, ಅದನ್ನ ಸ್ಪ್ರೇ ಮಾಡಿಬಿಟ್ರೆ ಸುಲಭವ ಆಗೋದು ಕಡಿಮೆ ಆಗ್ತದೆ. ಈಗ ಇನ್ನೊಂದು ಮಾಹಿತಿ ಬೇಕು ಮಹದೇವಯ್ಯ ಅವರೇ, ಈಗ ಗರ್ಭ ಧರಿಸಿದಂತಹ ಹಸುವಿನ ನಿರ್ವಹಣೆ ಆ ಬಗ್ಗೆ ಎಂದಿಷ್ಟು ಹೇಳಿ. ಈಗ ಗರ್ಭ ಧರಿಸಿದ ರಾಸುಗಳನ್ನ ನಿರ್ವಹಣೆಯನ್ನು ಸಹ ಹೇಳ್ತೀನಿ. ಮೊದಲನೇದಾಗಿ ಹಸು ಏನು ಬೆಳವಣಿಗೆ ಆಗ್ತದ, ಒಂದು ವರ್ಷಕ್ಕೆ ಈಟಿಗೆ ಬಂದ್ಬಿಡುತ್ತೆ, ಚೆನ್ನಾಗಿ ಸಾಕಿದ್ರೆ ಕರು ಅದು ಕಡಿಸಿ ಈಟಿಗೆ ಬಂದ್ಬಿಡುತ್ತೆ. ಆವಾಗ ಇನ್ಸೆಮಿನೇಷನ್ ಅನ್ನ ಮಾಡಿಸ್ತೀವಿ. ಮಾಡಿಸಾದ್ಮೇಲೆ ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಒಳ್ಳೇದು, ನ್ಯಾಚುರಲ್ ಇನ್ಸೆಮಿನೇಷನ್ ಇಂದ ಸುಮಾರು ರೋಗಗಳೆಲ್ಲ ಬರ್ತದೆ, ಬಿಲ್ಲೆಲ್ಲ ಇಟ್ಕೊಂಡಿದ್ರೆ ಆ ರೋಗಗಳು ಬರ್ತವೆ ಅಂತೇಳಿ ಇತ್ತೀಚೆಗೆ ಕೃತಕ ಗರ್ಭಧಾರಣೆ ಬಹಳ ಒಳ್ಳೇದು ಅಂತ ಇದೀಗ ಮಾಡಿಸಿ. ಮಾಡಿಸಾದ್ಮೇಲೆ ಒಂದು 2 ತಿಂಗಳು ಬಿಟ್ಕೊಂಡು ಟೆಸ್ಟ್ ಮಾಡಿಸಿ, ಡಾಕ್ಟರ್ ಕೈಲಿ ಟೆಸ್ಟ್ ಮಾಡಿಸಿ. ಡಾಕ್ಟರ್ ಅವ್ರು ಸಿಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ. ಆಗ ನೀವೇನ್ ಮಾಡಿ ಅಂತ ಅಂದ್ರೆ, ಈಗ ಅದರಲ್ಲಿ ಗಂಜಲ ಸಿಗುತ್ತಲ್ಲ, ಆ ಗಂಜಲವನ್ನ ಒಂದೆರಡು ಬಟ್ಟೆ ಮೇಲೆ ಏನು 2 ಬಟ್ಟೆ ತಗೊಳ್ಳಿ, ಅಥವಾ ಈ ಮೊಳಕೆಯನ್ನ ಪರೀಕ್ಷೆ ಮಾಡ್ತಕ್ಕಂತ ಪೇಪರ್ ಸಿಗುತ್ತೆ, ಅದ್ ನೀರಿಗೆ ಹದ್ದಿ ಅದನ್ನ ಯಾವ್ದಾದ್ರು ಗ್ಲಾಸ್ ಒಂದು ಪ್ಲೇಟ್ ಮೇಲೆ ಹಾಕಿ, ಅದಕ್ಕೆ ಒಂದು 4 ಗೋಧಿ ಕಾಳು ತಕೊಳ್ಳಿ, ಒಂದ್ 4-8 ಗೋಧಿ ಕಾಳು ತಕೊಳ್ಳಿ. ಅದನ್ನ ಈ ಗಂಜಲ ಇದೆಯಲ್ಲ, ಆ ಗಂಜಲಕ್ಕೆ ಒಂದು ಭಾಗ ಗಂಜಲಕ್ಕೆ 4 ನೀರನ್ನ ಸೇರಿಸಿ, ಆ ಗಂಜಲ ನೀರನ್ನ ಒಂದು ಭಾಗ ಗೋಧಿ ಕಾಳಕ್ಕೆ ಸ್ಪ್ರೇ ಮಾಡಿ ಇಡಿ, ಇನ್ನೊಂದು ಪ್ಲೇಟ್ಗೆ ಬರೀ ನೀರನ್ನ ಹಾಕಿಡಿ ಗೋಧಿ ಕಾಳು. ಹೀಗೆ ಹಾಕಿಟ್ಟಾಗ ಈ ಗೋಧಿ ಕಾಳು ಗಂಜಲ ಹಾಕಿರ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ, ಬಂದ್ರೂ ಅದು ಮೊಳಕೆದಲ್ಲೇ ಇರ್ತದೆ, ಹೆಚ್ಚಿಗೆ ಉದ್ದಕ್ಕೆ ಬೆಳೆದಿರೋದಿಲ್ಲ. ಬೇರೆದಾದ್ರೆ ಬೆಳೆದಿರ್ತದೆ, ಬೇರೆ ಬರೀ ನೀರಾಗಿದೆ. ಈಗ ನೀವು ಏನ್ ತಿಳ್ಕೊಬೇಕು ಅಂತಂದ್ರೆ, ಈ ಗಂಜಲು ನೀರ ಹಾಕಿರೋ ಗೋಧಿ ಕಾಳು ಸರಿಯಾಗಿ ಬಂದಿಲ್ಲ ಅಂತ ಅಂದ್ರೆ ಅದು ಗರ್ಭ ಕಟ್ಟಿದೆ ಅಂತ. ಇದು ನಮ್ಮ ಯೂನಿವರ್ಸಿಟಿ ಅವರು ಮಾಡಿರ್ತಕ್ಕಂತ ಪುಣ್ಯಕೋಟಿ ಅಂತಕ್ಕಂತ ಒಂದು ಗರ್ಭ ಪರೀಕ್ಷೆ ವಿಧಾನ. ಇದರಲ್ಲಿ ಬರೀ ಎರಡು ಹೇಳಿದೆ ನಾನು, ಮೂರು ಮಾಡ್ಕೊಳ್ಳೋದು ಒಳ್ಳೇದು. ಇನ್ನೊಂದು, ಗರ್ಭ ಧರಿಸದೆ ಇರತಕ್ಕಂತ ಗಂಜಲವನ್ನು ತಕೊಂಡು ಅದಕ್ಕೂ ಸಹ ಒಂದು ಭಾಗಕ್ಕೆ ನಾಲ್ಕು ಭಾಗ ನೀರು ಸೇರಿಸಿ ಆ ನೀರನ್ನ ಗೋಧಿ ಕಾಳು ಸ್ಪ್ರೇ ಮಾಡಿ ಗಾಜಿನ ಒಂದು ಈ ತಟ್ಟೆಯಲ್ಲಿ ಹಾಕಿಟ್ರೆ ಅದರಲ್ಲಿ ಮೊಳಕೆ ಚೆನ್ನಾಗಿ ಬಂದಿರ್ತದೆ, ಮೊಳಕೆ ಬಂದಿರ್ತದೆ. ಇದಕ್ಕಿಂತ ಏನು ಗರ್ಭ ಧರಿಸಿರ್ತಕ್ಕಂತ ಗಂಜಲಕ್ಕಿಂತ ಅದರಲ್ಲಿ ಹೆಚ್ಚಿಗೆ ಮೊಳಕೆ ಬಂದಿರ್ತದೆ. ಇನ್ನೊಂದರಲ್ಲಿ ಬಂದಿರೋದಿಲ್ಲ. ನೀವು ಯಾವ್ದು ಪರೀಕ್ಷೆ ಮಾಡ್ಬೇಕು ಅಂತ ಇದ್ದೀರೋ ಅದರಲ್ಲಿ ಬಂದಿರೋದಿಲ್ಲ, ಆವಾಗ ನೀವು ತಿಳ್ಕೊಬೇಕು ಎಸ್ ಗರ್ಭ ಕಟ್ಟಿದೆ ಅಂತ. ಇದು ರೈತರೇ ಮಾಡುವಂತ ಸುಲಭವಾದ ವಿಧಾನ. ಈಗ ಆದ್ಮೇಲೆ ನೀವು ರಾಸುಗಳಿಗೆ ಚೆನ್ನಾಗಿ ಮೇವನ್ನ ಕೊಡ್ತಾ ಹೋಗ್ಬೇಕು. ಒಂದ್ ಎರಡ್ ಮೂರು ಕೆಜಿ ಅಷ್ಟು ಪಶುವಾರ ಕೊಟ್ಕೊಂಡು ಯಥೇಚ್ಛ ಹುಲ್ ಕೊಟ್ಕೊಂಡು ಸಾಕ್ಬೇಕು ಚೆನ್ನಾಗಿ. ಯಾಕೆ ಅಂತಂದ್ರೆ ಕರು ಹಾಕದ ಒಂದು 40 ದಿವಸದವರೆಗೂ ಅದು ಎಷ್ಟು ಪೋಷಕಾಂಶಗಳು ಹೊರ ಹೋಗುತ್ತೋ ಅಷ್ಟು ಪೋಷಕಾಂಶಗಳನ್ನು ಜೀವಿಸ್ಕೊಳ್ಳ ಶಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಅದು ಡ್ರೈ ಅನಿಮಲ್ ಇದ್ದಾಗಲೇ ಚೆನ್ನಾಗಿ ಸಾಕ್ಬೇಕು. ಆಮೇಲೆ ಅದು ಇನ್ನೇನು ಕರು ಹಾಕ್ತಾ ಇದೆ ಅನ್ನುವಾಗ, ಕರು ಇನ್ನು 15 ದಿವಸ ಇದೆ ಅನ್ನುವಾಗ ನಾವು ಕೆಚ್ಚಲನ್ನ ಅದನ್ನ ನೀವಬೇಕು. ಯಾಕೆಂದ್ರೆ ಅದು ಕಚ್ಚಗುಳಿ ಇಟ್ಟಂಗೆ ಆಗ್ತದೆ. ನಾವು ಹೊಸ್ತಾಯಿ ಕರು ಹಾಕಿದ್ಮೇಲೆ ಹಾಲು ಕರಿಯಕ್ಕೆ ಹೋದ್ರೆ ಕಚ್ಚಗುಳಿ ಆದಂಗೆ ಆಗ್ತದೆ ಕೆಲವು ಹಸುಗಳಿಗೆ. ಅದಕ್ಕೋಸ್ಕರ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಮುಂದಿನ ಏನು ಕರು ಹಾಕಿದ್ಮೇಲೆ ಹಾಲು ಕರಿಯಕ್ ನಾವೇನು ಕ್ರಿಯೆ ಪ್ರಾರಂಭ ಮಾಡ್ತೀವೋ ಮಿಲ್ಕಿಂಗ್ ಕ್ರಿಯೆ ಅದಕ್ಕೆ ಅಡ್ಜಸ್ಟ್ ಆಗೋ ಈಗಿನಿಂದ ಒಂದು ಮಸಾಜ್ ಮಾಡಿ ರೆಡಿ ಮಾಡ್ಕೋಬೇಕು. ಕರು ಹಾಕೋದು ಇನ್ನು 15 ದಿವಸ ಇದೆ ಅನ್ನುವಾಗ ಅದಕ್ಕೆ ಸಪರೇಟ್ ಒಂದು ಶೆಡ್ ಅಲ್ಲಿ ಆ ಒಂದು ಶೆಡ್ ಅನ್ನ ಕ್ಲೀನ್ ಮಾಡಿ, ಏನು ಸುಣ್ಣದ ನೀರನ್ನ ಮಾಡಿಕೊಂಡು ಶೆಡ್ ಅನ್ನ ರೈತರಿಗೆ ಅದೊಂದು ಈಸಿ ಮೆಥಡ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ವೇಸ್ಟ್ ಭತ್ತದ ಹುಲ್ಲನ್ನ ಹಾಕಿ ಅಲ್ಲಿ ಕಟ್ ಹಾಕ್ಬೇಕು. ಮತ್ತೆ ಪ್ರತಿ ದಿವಸ ವಾಚ್ ಮಾಡ್ಬೇಕು. ಸಾಮಾನ್ಯವಾಗಿ ಹಸುಗಳು ರಾತ್ರಿ ಕರು ಹಾಕೋದು, ಅದಕ್ಕೆ ರಾತ್ರಿ ನಾವು 12 ಗಂಟೆಗೆ ಮತ್ತೆ ಬೆಳಗಿನ 7 ಗಂಟೆಗೆ ಒಂದ್ಸಲ ನೋಡಿ ಇದ್ ಮಾಡ್ಬೇಕು. ನಿಮ್ಗೆ ಗೊತ್ತಾಗ್ಬಿಡ್ತದೆ ಅದು ಸ್ಲಾಕನಿಂಗ್ ಆಫ್ ದಿ ಅಡ್ಡರು ಮತ್ತೆ ಪೆಲ್ವಿಕ್ ರೀಜನ್ ಮತ್ತೆ ಇವೆಲ್ಲ ಲೂಸ್ ಆಗಿ ಕೆಚ್ಚಲು ದಪ್ಪ ಆಗಿ ಆ ಕೆಚ್ಚಲ ಮೂಲಕ ಸ್ವಲ್ಪ ಒಂದು ಮೇಣದ ತರ ರಸ ಆಮೇಲೆ ಕೊಲೆಸ್ಟ್ರಾಮ್ ಚೂ ಚೂ ಜಿನಿಕ್ತಾ ಇರ್ತದೆ ಅವಾಗಲೇ ಗೊತ್ತಾಗ್ಬಿಡುತ್ತೆ. ಮತ್ತೆ ಮೊಡ್ಲಲ್ಲಿ ಮೊಡೆ ಬರ್ತಾ ಇರ್ತದೆ ಗೊತ್ತಾಗುತ್ತೆ. ಈ ವಾಚ್ ಮಾಡಿಗೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸ್ಬೇಕು. ಮತ್ತೆ ಕರು ಹಾಕಕ್ ಪ್ರಾರಂಭ ಆದ 2-3 ಗಂಟೆಲಿ ಕರು ಹಾಕ್ಬೇಕದು. ಹಾಕಿಲ್ಲ ಅಂತಾರೆ ಏನೋ ಪ್ರಾಬ್ಲಮ್ ಇದೆ ಅಂತ, ಅವಾಗ ನೀವು ವೆಟ್ನರಿ ಡಾಕ್ಟರ್ ಕರೆಸ್ಬೇಕು. ಅದು ನಿಮ್ ಕೈಲಿ ಆಗುದಿಲ್ಲ. ಯಾಕೆ ಅಂತಂದ್ರೆ ಅದು ಏನು ರಾಂಗ್ ಪ್ರೆಸೆಂಟೇಶನ್ ಆಗಿರ್ತದೆ. ಮಾಮೂಲಿ ಒಂದು ಮುಖ ಆ ಮುಂಗಾಲ್ನ ಮೇಲೆ ಮುಖ ಇಟ್ಕೊ ಬರ್ಬೇಕದು, ರಾಂಗ್ ಪ್ರೆಸೆಂಟೇಶನ್ ಆಗಿರ್ತದೆ. ಅದಕ್ಕೆ ನೀವು ವೆಟ್ನರಿ ಡಾಕ್ಟರ್ ಕರೆಸಿ ಸರಿಪಡಿಸ್ಕೋಬೇಕಾಗತ್ತೆ. ಹೀಗೆ ಕರು ಅದು ಹಾಕತ್ತೆ. ಸಾಮಾನ್ಯವಾಗಿ ನೀವು ಒಳ್ಳೆ ಸಮತೋಲನ ಆಹಾರ ಕೊಟ್ಟಿದ್ರೆ ಏನು ಸಮಸ್ಯೆ ಆಗಲ್ಲ. ಕರು ಹಾಕತ್ತೆ. ಹಾಕದ್ಮೇಲೆ ನೀವು ಬಹಳ ಹುಷಾರಾಗಿ ಅದನ್ನ ಕಾಪಾಡ್ಕೋಬೇಕು. ಅದು ಎಕ್ಸ್ಟ್ರಾ ಗ್ರೋತ್ ಇದೆಯಲ್ಲ ಗೊರಸು, ಅದು ಎಲ್ಲೋ ಕಲರ್ ಇರತಕ್ಕಂತ ಗೊರಸು ಆಗೇ ಬಿಟ್ರೆ ಅದು ಎಕ್ಸ್ಟ್ರಾ ಗ್ರೋತ್ ಆಗಿ ನಡೆದಾಡೋಕೆ ತುಂಬಾ ತೊಂದರೆ ಆಗುತ್ತೆ. ಹೊಸ ಬ್ಲೇಡ್ ಇಂದ ಅದನ್ನ ಸಮತಟ್ಟ ಕತ್ತರಿಸ್ಬೇಕು ಗೊರಸುಗಳನ್ನ, ಕರುಗಳನ್ನ ಗೊರಸನ್ನ. ಮತ್ತೆ ಮುಖದಲ್ಲಿ ಇರ್ತಕ್ಕಂತ ಏನು ಮ್ಯೂಕಸ್ ಇದೆ ಅದು ತೆಗೆದ್ಬಿಟ್ಟು, ಮತ್ತೆ ಈ ನಾವಲ್ ಕಾರ್ಡ್ ಇದೆಯಲ್ಲ ಒಕ್ಕಳು ಬಳ್ಳಿ, ಅದು 7 ಇಂಚ್ ಬಿಟ್ಟು ಕಟ್ ಮಾಡ್ಬೇಕು. ಕೆಲವು ಸಂದರ್ಭಗಳು ಕಟ್ ಆಗೋದಿಲ್ಲ, ಉದ್ದಕ್ಕೆ ಹಂಗೆ ಇರ್ತದೆ. ಹೊಸ ಬ್ಲೇಡ್ ಅಲ್ಲಿ ಅದನ್ನ ಕಟ್ ಮಾಡಿ ಟಿಂಚರ್ ಅಯೋಡಿನ್ ಸೊಲ್ಯೂಷನ್ ಹಚ್ಚಿ ಬ್ಯಾಂಡೇಜ್ಗೂ ಸಹ ಬ್ಯಾಂಡೇಜ್ ಬಟ್ಟೆಯನ್ನ ಟಿಂಚರ್ಗೆ ಹದ್ದಿ ಅದಕ್ಕೆ ಸುತ್ತಿ ಮಡಚಿ ನಾವು ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ ಅದ್ ಮಾಡಿಲ್ಲ ಅಂತಾರೆ ಅದು ಒಳ್ಳೆ ಎಂಟ್ರಿ ಅದು ಸೂಕ್ಷ್ಮ ಜೀವಿಗಳಿಗೆ. ಸೂಕ್ಷ್ಮ ಜೀವಿಗಳು ಒಕ್ಕಳು ಬಳ್ಳಿ ಮೂಲಕ ಹೋಗಿ ಜಾಯಿಂಟ್ ಹಿಲ್, ನಾವಲ್ ಹಿಲ್ ಮತ್ತೆ ಇತರೆ ರೋಗಗಳನ್ನ ಕರುಗೆ ತರಿಸ್ಬಿಡುತ್ತೆ. ಆಮೇಲೆ ತಕ್ಷಣ ನಾವು ಕೊಲೆಸ್ಟ್ರಮ್ ಏನು 4 ಮಿಲ್ಕ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಮ್ ಜಿನ್ನಾಲ್ ಅಂತ ಹೇಳ್ತೀವಿ, ಅದನ್ನ ಕರೆದು ಆದಷ್ಟು ವಿತಿನ್ 15-20 ಡೇಸ್ ಅಲ್ಲಿ ಕರುವಿಗೆ ಕುಡಿಸ್ಬೇಕು. ಅದು ಕುಡಿಯೋದಿಲ್ಲ ಅದು ಗೊತ್ತಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಆ ಕೊಲೆಸ್ಟ್ರಮ್ ಅನ್ನ ನೀವು ಬೆರಳಿಗೆ ಹಚ್ಕೊಂಡ್ಬಿಟ್ಟು ಕರುವಿನ ಬಾಯಿಗಿಟ್ಟೆ ಅದು ಚೀಪುತ್ತೆ. ಹಾಗೇನೆ ಆ ಚೀಪ್ತಾ ಚೀಪ್ತಾ ಇದಂಗೆ ಅದು ತಲೆ ನಮ್ಕಿ ನಿಮ್ ಬೆರಳು ಮತ್ತೆ ಅದ್ರ ಬಾಯಿ ಎರಡು ಹಂಗೇನೆ ಆ ಬಕೆಟ್ ಹೋಗ್ಬೇಕು. ಅವಾಗ ಅದು ಆ ಬಕೆಟ್ ಮೂಲಕ ಹಾಲನ್ನ ಕುಡಿತದೆ. ಹೀಗೆ ನೀವು ತಕ್ಷಣ ಅದಕ್ಕೆ ಒಂದು 300-400 ml 500 ml ಗಿಣ್ಣಲ್ ಕುಡಿಸ್ಬೇಕು. ಮತ್ತೆ 2 ಗಂಟೆ ಬಿಟ್ಕೊಂಡು ಮತ್ತೆ ಕುಡಿಸ್ಬೇಕು. ಮತ್ತೆ ಒಂದ್ 3 hours ಬಿಟ್ಕೊಂಡು ಮತ್ತೆ ಒಂದ್ 200-300 ml ಕುಡಿಸ್ಬೇಕು. ಹೀಗೆ ಆದಷ್ಟು 6 ಗಂಟೆ ಒಳಗಾಗಿ, ಹುಟ್ಟಿದ 6 ಗಂಟೆ ಒಳಗಾಗಿ ಆ ಗಿಣ್ಣಾಲನ್ನ ಕುಡಿಸ್ತಾರಷ್ಟು ಒಂದು ದಿವಸಕ್ಕೆ ಕುಡಿಸ್ಬೇಕು. ಅಂದ್ರೆ ಅದು 30 ಕೆಜಿ ಇರ್ತದೆ ಸಾಮಾನ್ಯವಾಗಿ, ಈ ಜೆರ್ಸಿ ಆದ್ರೆ ಕರುವಾರ 25 ಅಷ್ಟಿರ್ತದೆ, HF ಆದ್ರೆ 30-35 ಕೆಜಿ ಅಷ್ಟಿರುತ್ತೆ. 30 ಕೆಜಿ ಇದ್ರೆ ದಿವಸಕ್ಕೆ 3 ಲೀಟರ್ ಅಷ್ಟು, ಬೆಳಿಗ್ಗೆ 1.5 ಸಾಯಂಕಾಲ 1.5 ಕೊಡ್ಬೇಕಾಗ್ತದೆ. ಅದು 1ನೇ ತಿಂಗಳಲ್ಲಿ. ಮತ್ತೆ ಆ 1ನೇ ತಿಂಗಳಲ್ಲಿ 15ನೇ ದಿವಸದಿಂದಲೇ ನಾವು ಕರುಗಳ ಪ್ರಾರಂಭಿಕ ಆಹಾರವನ್ನು ಪ್ರಾರಂಭ ಮಾಡಬೇಕು. ಅದು ಸಿಗುತ್ತೆ ಕಾಫ್ ಸ್ಟಾರ್ಟ್ ಬರುತ್ತೆ, ಅದನ್ನ ಹಾಲ್ನೊಳಕ್ಕೆ ಹಾಕಿ ಕುಡಿಸ್ತಾ ಇರಬಹುದು. ಆಮೇಲೆ ಮೂತಿಗೂ ಸ್ವಲ್ಪ ಪುಡಿಯನ್ನ ಪಶು ಆಹಾರವನ್ನ ಉಜ್ಜಿಬಿಟ್ಟು ಬಿಡಬೇಕು. ಅದು 1-2-3 ದಿವಸ ಹಂಗೆ ನೋಡಿ ಅಕ್ವೆಂಟ್ ಆಗುತ್ತೆ. ಅವಾಗ ಪಶು ಆಹಾರ ಕೊಡ್ತಾ ಇದ್ದಂಗೆನೆ ಗರಿಕೆ ಹುಲ್ಲೊಂದಷ್ಟು ಕೊಡ್ಬೇಕು, ಚೆನ್ನಾಗಿರೋ ಹುಲ್ಲು ಅಷ್ಟು ಹುಲ್ಲನ್ನ, ಅದನ್ನು ಇದನ್ನು ಮೇಯ್ಕೊಂಡು ಅದು ಬೆಳೀತದೆ. ಏನಾದ್ರು ಗರಿಕೆ ಹುಲ್ಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅದು ತಿಂದೇನೆ ಬಿಟ್ಬಿಟ್ರೆ ನೀವು ಕಟ್ ಇನಾಕ್ಯುಲೇಷನ್ ಅಂತಕ್ಕಂತ ಒಂದು ಕ್ರಿಯೆಯನ್ನ ಮಾಡ್ಬೇಕು. ದೊಡ್ಡ ರಾಸುಗಳು, ತಾಯಿ ಹಸು ಇರ್ಬೋದು, ಅದು ಮಿಲ್ಕ್ ಆಗ್ತಾ ಇದ್ದಾಗ ಅದನ್ನ ಡಿಸ್ಟರ್ಬ್ ಮಾಡಿ ಅದ್ರ ಗಲ್ಲ ಇಟ್ಕೊಂಡ್ಬಿಟ್ಟು ಆ ಮಿಲ್ಕ್ ಅನ್ನ ಈಚೆ ತಕೊಂಡ್ಬಿಟ್ಟು ಅದನ್ನ ಒಂದು ಲೋಟಕ್ಕೆ ಇಂಟ್ಕೊಂಡು ಆ ರಸವನ್ನ ಡೈಲಿ ಒಂದೊಂದು ಒಳ್ಳೆ ಅಷ್ಟು ಕುಡಿಸಿದ್ರೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ರೂಮನ್ ಬ್ಯಾಕ್ಟೀರಿಯಾ ಇರ್ತವೆ, ಹೊಟ್ಟೆಲಿ ಇರ್ತಕ್ಕಂತ ಸೂಕ್ಷ್ಮ ಜೀವಿಗಳು. ಈ ಕರಿವು ಹೋದಾಗ, ಕರಿವಿನ ಹೊಟ್ಟೆಗೆ ಹೋದಾಗ ಅದು ಈ ಹುಲ್ಲನ್ನ ಮೇಯ್ಬೇಕು, ಹುಲ್ ಬೇಕು ಅನ್ನೋ ಆಸೆ ಬರ್ತದೆ. ಆಗ ಆ ಹುಲ್ಲನ್ನ ಕೊಟ್ರೆ ನೀವು ಗರಿಕೆ ಹುಲ್ ಇರ್ಬೋದು, ಲೆಗ್ಯೂಮ್ಸ್ ಮತ್ತೆ ಏ ಅಂತ ಹೇಳ್ತೀವಿ, ನೆರಳಲ್ಲಿ ಒಣಗಿಸಿರ್ತಕ್ಕಂತ ಒಣಹುಲ್ಲು, ಇದೆಲ್ಲ ಧಾನ್ಯದ ಮೇವು ಕರುಗಳಿಗೆ ಒಳ್ಳೆ ಆಹಾರ, ಇದನ್ನ ಕೊಟ್ರೆ ಅವು ಚೆನ್ನಾಗಿ ಬೆಳವಣಿಗೆಯನ್ನ ಕಾಣ್ತವೆ. ಮತ್ತೆ 2ನೇ ತಿಂಗಳಿಂದ ನಾವು ಏನು, ಈ 2ನೇ ವಾರದಿಂದ ನಾವು ಪಶು ಆಹಾರ, ಅದೇ ಪ್ರಾರಂಭಿಕ ಕರುಗಳ ಆಹಾರ ಗರಿಕೆ ಹುಲ್ಲು ಇದು ಕೊಟ್ಟಾಗೇನೆ ನೀರು ಸಹ ಕೊಡ್ಬೇಕು. ಜೊತೆಗೆ ಇವೆಲ್ಲ ಕೊಡ್ತಾ ಇದ್ದಂಗೆನೆ ಗರಿಕೆ ಹುಲ್ಲು ಯಾವಾಗ ಕೊಟ್ವಿ ನಾವು ಹೊಟ್ಟೆ ಹುಳಿನ ಒಂದು ಬಾಧೆ ಪ್ರಾರಂಭ ಆಗ್ಬಹುದು. ಅಲ್ಲಿ ಇಲ್ಲಿ ಮೊಟ್ಟೆ ಇರ್ತವೆ ಹುಲ್ಲಲ್ಲಿ, ಏನು ಜಂತುಗಳ ಮೊಟ್ಟೆಗಳು, ಆವಾಗ ಆ ಜಂತುಗಳ ಅದರಲ್ಲಿ ಇನ್ಫೆಸ್ಟೇಷನ್ ಆಗಿ ಶುರು ಹಚ್ಕೋಬಹುದು. ಅದಕ್ಕೋಸ್ಕರ ನೀವು 3ನೇ ವಾರದಿಂದ ಆ ಜಂತುಗಳನ್ನ ಔಷಧಿನ ಸಹ ಕೊಡ್ಬೇಕು. ಹಿಂಗೆ ಕೊಟ್ಕೊಂಡು ಹೋಗ್ತಾ ಇದ್ದಂಗೆ 2ನೇ ತಿಂಗಳು ಬತ್ತು ಅಂತ ಇಟ್ಕೊಳ್ಳಿ. ಆಗ ಹಾಲು ಎಷ್ಟು ಕೊಡ್ತಾ ಇದ್ರಿ, ಈಗ 3 ಲೀಟರ್ ಕೊಡ್ತಾ ಇದ್ರಿ, 2 ಲೀಟರ್ ಬನ್ನಿ ಬೆಳಿಗ್ಗೆ 1, ಸಾಯಂಕಾಲ 1 ಲೀಟರ್ ಬನ್ನಿ. ಮತ್ತೆ ಪಶು ಆಹಾರವನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು, ಬೆಳಿಗ್ಗೆ 300 ಗ್ರಾಮು, ಸಾಯಂಕಾಲ 300 ಗ್ರಾಮು ಪಶು ಆಹಾರ, ಮತ್ತೆ ಹಸಿರು ಹುಲ್ಲು ಈ ತರ ಕೊಟ್ಕೊಂಡು ಹೋಗ್ಬೇಕು ಕುಡಿಯುವಷ್ಟು ನೀರು. ಮತ್ತೆ 3ನೇ ತಿಂಗಳಿಗೆ ಬೆಳಿಗ್ಗೆ 1/2, ಸಾಯಂಕಾಲ 1/2 ಹಾಲು, ಜೊತೆಗೆ ಬೆಳಿಗ್ಗೆ 1/2 ಕೆಜಿ, ಸಾಯಂಕಾಲ 1/2 ಕೆಜಿ ಪಶು ಆಹಾರ, ಮೇಯುವಷ್ಟು ಹಸಿರು ಹುಲ್ಲು, ಒಣ ಹುಲ್ಲು, ನೀರು ಇಲ್ಲಿ ಕೊಟ್ರೆ ಕರು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಜಂತುಗಳನ್ನ ಔಷಧಿ ಅಂತ ಕಂಟಿನ್ಯೂ ಮಾಡ್ಬೇಕು 2 ತಿಂಗಳಿಗೊಂದ್ಸರಿ, ಅದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. 1 ವರ್ಷ ಆದ್ಮೇಲೆ 6 ತಿಂಗಳಿಗೊಂದ್ಸರಿ ಜಂತುಗಳನ್ನ ಔಷಧಿಯನ್ನ ಕೊಡ್ಬೇಕು. ಹೀಗೆ ಕೊಡ್ತಾ ಹೋದರೆ ನಮ್ಗೆ 1 ವರ್ಷದಲ್ಲಿ ಅದು ಸುಮಾರು 240 ಕೆಜಿ ಅಷ್ಟು ತೂಕ ಬರ್ಬೇಕು. ಜೆರ್ಸಿ ಆದ್ರೆ 260, HF ಆದ್ರೆ 280, ಎಮ್ಮೆ ಆದ್ರೂ 280, ಸೂರ್ತಿ ಎಮ್ಮೆ ಆದ್ರೆ 240 ಕೆಜಿ. ಹಿಂಗೆ 1 ವರ್ಷದಲ್ಲಿ ಈ ತೂಕ ಬಂದ ಮೇಲೆ ನಾವು ಇನ್ಸೆಮಿನೇಷನ್ ಮಾಡಿಸ್ಬೇಕಾಗುತ್ತೆ. ಹೀಟಿಗೆ ಬಂದ್ರೂ ಇನ್ಸೆಮಿನೇಷನ್ ಮಾಡಬಾರ್ದು, ಕರೆಕ್ಟ್ ತೂಕ ಇರ್ಬೇಕು. ಯಾಕೆಂದ್ರೆ ಒಳ್ಳೆ ಬೆಳವಣಿಗೆ ಇಲ್ದೇನೆ ನಾವು ಅದಕ್ಕೆ ಹೀಟಿಗೆ ಬತ್ತು ಅಂತೇಳಿ ನಾವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಪ್ರೆಗ್ನೆಂಟ್ ಆಗಿ ಅದು ಅಷ್ಟೊಂದು ಜೀವಮಾನ ಇಡೀ ಹೆಚ್ಚಿಗೆ ಹಾಲು ಕೊಡಲ್ಲ, ಒಳ್ಳೆ ಕರುಗಳನ್ನು ಸಹ ಹಾಕೋದಿಲ್ಲ. ಅದಕ್ಕೋಸ್ಕರ ಆ ತೂಕ ಬಹಳ ಮುಖ್ಯ. ಹೀಗೆ ನಾವು ರಾಸುವನ್ನ ಈ ಆಧುನಿಕ ಕ್ರಮದಿಂದ ಸಾಕ್ತೀವೋ, ಈಗ ಸಾಕುವಾಗ ನಮ್ದು ಸರಿ ಇದೀವಲ್ವ ನಮ್ಮ ಕ್ರಮ ಅಂತ ತಿಳ್ಕೊಬೇಕು ಅಂತಂದ್ರೆ, ನಾವು ಆ ಕರುವಿನ ಬೆಳವಣಿಗೆ ದಿವಸಕ್ಕೆ 1/2 ಕೆಜಿ ಇರಬೇಕು. ದಿವಸಕ್ಕೆ 1/2 ಕೆಜಿ ಅಷ್ಟು ಬೆಳವಣಿಗೆ ಆದಾಗ್ಲೇ ಹೈನುಗಾರಿಕೆ ಲಾಭದಾಯಕ ಅಂತ ನಮ್ಗನ್ಸೋದು, ಇಲ್ಲದರೆ ಅದಾಗುದಿಲ್ಲ. ಮತ್ತೆ ಇನ್ನೊಂದಷ್ಟು ಈ ಪೋಷಣೆಯಲ್ಲಿ ನಾನು ತಿಳಿಸ್ಬೇಕಾದ ಅಂಶಗಳು ಇನ್ನೊಂದ್ ಎರಡಿದೆ, ಅದನ್ನು ಸಹ ತಿಳಿಸ್ಬಿಡ್ತೀನಿ. ಹುಲ್ಲಿನ ಗಿಡಗಳು, ಮೇವಿನ ಗಿಡಗಳಂತ ಇದೆ, ಪಾಡರ್ ಟ್ರೀಸ್ ಅಂತ, ಅವನ ಗಿಡ ಅಂತಲೇ ಅವು ಟ್ರೀ ಆಗ್ಬೋದು. ನಮ್ಮ ಸುತ್ತ ಏನು ಹುಲ್ಲು ಹಾಕೊಂಡು ಇರ್ತೀವೋ ಅಥವಾ ನಮ್ ದೇಲಿ ಇರ್ತೀವಲ್ಲ ಗದ್ದೆಗಳಲ್ಲಿ, ಅದ್ರ ಸುತ್ತ ಒಂದು 5-6 ಅಡಿಗೆ ಈ ಅಗಸೆ, ನೇರಳೆ, ಮತ್ತೆ ಸುಬಾಬುಲ್ಲು, ಮತ್ತೆ ಆಲ್ವನ, ನುಗ್ಗೆ, ಇಂಥವನ್ನೆಲ್ಲ ಹಾಕೊಂಡು ಬೆಳ್ಕೊಳೋದ್ರಿಂದ ಬ್ಯಾಸಿಗೆಗೆ ಹುಲ್ ಶಾರ್ಟೇಜ್ ಆದ್ರೂ ಈ ಒಂದ್ ಗಿಡ ತರ್ಕಂದ್ರೆ 2 ದನಗಳಿಗಾಗ್ತವೆ. 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಎಷ್ಟು ತಿಂಗಳು ಶಾರ್ಟೇಜ್ ಆಗುತ್ತೋ ಅಷ್ಟು ತಿಂಗಳಿಗೂ ಪ್ಲಾನ್ ಮಾಡ್ಕೊಂಡು ಈ ಗಿಡಗಳನ್ನ ಇಟ್ಕೋಬಹುದು. ಮತ್ತೆ ಅಜೋಲಾ, ಅಜೋಲಾವನ್ನ ನಾವು 1 ಹಸುವಿಗೆ 8 ಚದರ ಮೀಟರ್ ಅಷ್ಟು ತೊಟ್ಟಿಯನ್ನ ಕಟ್ಕೊಂಡ್ಬಿಟ್ಟು ನಾವು ಅಜೋಲ ಉತ್ಪತ್ತಿ ಮಾಡೋದೇ ಆದರೆ ಅದರಿಂದ ಬೆಳಿಗ್ಗೆ 1 ಕೆಜಿ ಸಾಯಂಕಾಲ 1 ಕೆಜಿ ಒಂದು ರಾಸುವಿಗೆ ಅಜೋಲ ಸಿಗುತ್ತೆ. 8 ಚದರ ಮೀಟರ್ ಇಂದ ಡೈಲಿ 7 ಕೆಜಿ ಅಷ್ಟು ಅಜೋಲ ಉತ್ಪತ್ತಿ ಮಾಡಬಹುದು. ಇವಾಗ ಏನು ಹೈಬ್ರಿಡ್ ನೇಪಿಯರ್ ಸುಧಾರಿತ ಹೈಬ್ರಿಡ್ ನೇಪಿಯರ್ ಹುಲ್ಲಿದೆಯೋ ಆ ಹುಲ್ ಮಾಮೂಲಿ ಹಾಕೊಳ್ಳಿ, 1 ಎಕರೆ ಹುಲ್ಲು ಬೆಳೆಸಿದೀವಿ ಅಂತಾರೆ 6-7 ಹಸುಗಳವರೆಗೂ ಸಾಕ್ಬೋದು ಇಂಟೆನ್ಸಿವ್ ಮಾಡಿದ್ರೆ. ಇದೇ ರೂಲ್ಸ್ 5 ಹಸುಗಳಿಗೆ ಅಂತ 6-7 ಹಸುಗಳನ್ನು ಸಹ ಸಾಕ್ಬೋದು. ಎಷ್ಟು ಸುಮಾರು 250 ಟನ್ ಅಷ್ಟು ಮೇವನ್ನ ಕೊಡುತ್ತೆ ಹೆಕ್ಟೇರ್ ಅಲ್ಲಿ. ಇಲ್ಲಿ ನಾವು ಅಜೋಲ ಬೆಳ್ಕೊಂಡ್ರೆ ಒಂದು ಯೂನಿಟ್ ಏರಿಯಾ ಪ್ರೊಡಕ್ಷನ್ ನಾನು ಹೇಳ್ತಾ ಇದ್ದು ಎಷ್ಟು ಅಂತಂದ್ರೆ ಅದ್ರ 3 ಪಟ್ಟು ಹೆಚ್ಚಿಗೆ ಉತ್ಪತ್ತಿ ಆಗ್ತದೆ ಬಯೋಮಾಸ್ ಅಜೋಲದಲ್ಲಿ. ಅಜೋಲದಲ್ಲಿ ಜೈವಿಕ ದ್ರವ್ಯರಾಶಿ ಸುಧಾರಿತ ತಳಿಗಳಿಗಿಂತ 3 ಪಟ್ಟು ಆಗುತ್ತೆ, 3 ಪಟ್ಟು ಹೆಚ್ಚಿರ್ತದೆ. ಹಂಗಾಗಿ ನಾವು ಅಜೋಲವನ್ನು ಬೆಳ್ಕೊಳ್ಳೋದ್ರಿಂದ ಲಾಭದಾಯಕ ಹೈನುಗಾರಿಕೆ ಮಾಡಬಹುದು. ಮತ್ತೆ ಪೌಷ್ಟಿಕರಣ ಉಳಿಸ್ಬೇಕು ಒಣ ಹುಲ್ಲನ್ನ. ಒಣ ಹುಲ್ಲು ಈಗ ಏನು ರಾಗಿಷ್ಟ ಇರ್ಬೋದು ಪ್ಯಾಡಿಸ್ತಾ, ಪ್ಯಾಡಿಸ್ತಾ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಅದೇನೆ. ಆಕ್ಚುಲಿ ಐ ವೋಂಟ್ ರೆಕಮೆಂಡ್ ಪ್ಯಾಡಿಸ್ತಾ ಟು ಬಿ ಫೆಡ್ ಟು ದಿ ಅನಿಮಲ್ಸ್. ಅದ್ರಲ್ಲಿ ಏನು ಇಲ್ಲ, ಆಕ್ಸಾಲಿಕ್ ಆಸಿಡ್ ಇದೆ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಗಮನವಿಟ್ಟು ಕೇಳಿ, ಈ ಬರೀ ಭತ್ತದ ಹುಲ್ಲನ್ನು ಕೊಟ್ಟು ನೀವು ಹಾಲು ಕರೆಯೋದಾದ್ರೆ ಅದರಿಂದ ತುಂಬಾ ತೊಂದರೆ ಆಗ್ತದೆ. ಅದ್ರ ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಆಕ್ಸಾಲಿಕ್ ಆಸಿಡ್ ರಕ್ತದಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಹೀರ್ಕೊಂಡ್ಬಿಟ್ಟು ಅದು ಯೂರಿನ್ ಮೂಲಕ ಹೊರಗಡೆ ಆಗುತ್ತೆ, ಅದು ಇನ್ಸಾಲ್ಯುಬಲ್ ಆಗ್ತದೆ, ಹೊರಗಡೆ ಹೊರಟೋಗುತ್ತೆ, ಅವಾಗ ಸುಣ್ಣದ ಕೊರತೆ ಆಗ್ತದೆ. ಅದಕ್ಕೋಸ್ಕರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಭತ್ತದ ಹುಲ್ಲು ಕೊಡಬೇಡಿ ಅಂತ ಹೇಳಕ್ ಆಗಲ್ಲ. ಒಣ ಹುಲ್ಲು ಅಂತ ಇದ್ರೆ ಅದು ಭತ್ತದ ಹುಲ್ಲೇ, ರಾಗಿ ಹುಲ್ಲು ಸಿಕ್ಕಿದ್ರೆ ಒಳ್ಳೇದು. ಭತ್ತದ ಹುಲ್ಲು ಕೊಡುವಂತ ಸಂದರ್ಭ ಬಂದಾಗ ಅದ್ರ ಜೊತೆಗೆ 50-80 ಗ್ರಾಂನಷ್ಟು ಖನಿಜಾಂಶದ ಪುಡಿಯನ್ನ ಕೊಡ್ಲೇಬೇಕು, ಇದ್ರೆ ಮಿನರಲ್ ಡಿಫಿಷಿಯನ್ಸಿ ಆಗ್ತದೆ. ಮತ್ತೆ ಈ ನೇಪಿಯರ್ ಹುಲ್ಲು ಯಾವಾಗ್ಲೂ ಕೊಡ್ತಾ ಇದ್ರೆ ಅದರಿಂದಲೂ ಆತರ ಡಿಫಿಷಿಯನ್ಸಿ ಆಗ್ತದೆ. ಹಸುರುಲೆ ಇರ್ಬೋದು, ಏಕದಳದ ನೇಪಿಯರ್ ಹುಲ್ಲು ಇದೆಯಲ್ಲ ಅದರಿಂದೂ ಸಹ ಅದೇ ತರ ಡಿಫಿಷಿಯನ್ಸಿ ಆಗ್ತದೆ. ಅದಕ್ಕೆ ಮಿನರಲ್ ಮಿಕ್ಸರ್ಸ್ ಅನ್ನ ಕೊಡ್ಬೇಕಾಗ್ತದೆ. ಮತ್ತೆ ಈ ಪೌಷ್ಟಿಕರಣದ ಬಗ್ಗೆ ಹೇಳಿ, ಒಣ ಹುಲ್ಲು ಪೌಷ್ಟಿಕರಣ ಬಗ್ಗೆ ಹೇಳ್ತೀನಿ. ಯಾವ್ದೇ ಒಣ ಹುಲ್ಲು ಇರ್ಬೋದು, ಅದನ್ನ 100 ಕೆಜಿ ಒಣ ಹುಲ್ಲಿಗೆ 1 ಲೀಟರ್ 20 ಲೀಟರ್ ನೀರ್ ತಕೊಳ್ಳಿ, ಅದಕ್ಕೊಂದು 7 ಕೆಜಿ ಯೂರಿಯಾ, ಒಂದು 6 ಕೆಜಿ ಅಷ್ಟು ಮೊಲಾಸಸ್ ಇರ್ಬೋದು ಅಥವಾ ವೇಸ್ಟ್ ಬೆಲ್ಲ ಇರ್ಬೋದು, ಅದನ್ನ ಕಲಸಿ 1 ಕೆಜಿ ಮಿನರಲ್ ಮಿಕ್ಸಸ್, 1 ಕೆಜಿ ಉಪ್ಪು, ಇವನ್ನೆಲ್ಲ ಕಲಸಿ ಚೆನ್ನಾಗಿ ಅದನ್ನ ಒಂದು ಸ್ಪ್ರೇಯಿಂಗ್ ಕ್ಯಾನ್ ಇದೆಯಲ್ಲ, ರೋಸ್ ಕ್ಯಾನ್ ಏನೋ ಹೇಳ್ತೀವಿ, ಅದಕ್ಕೆ ಹಾಕೊಂಡು ಸ್ಪ್ರೇ ಮಾಡಿ ಚೆನ್ನಾಗಿ ತಿರುಗಿಸಿ ಒಣಗಿಸಿ ಅದನ್ನ ಒಂದು ತಿಂಗಳವರೆಗೆ ಇಟ್ಕೊಂಡು ರಾಸುಗಳು ಕೊಟ್ಟದ್ದೇ ಆದ್ರೆ ಸುಮಾರು 1/2 ಕೆಜಿ ಅಷ್ಟು ಪಶುವಾರವನ್ನ ಕಡಿಮೆ ಮಾಡ್ಕೋಬಹುದು. ಯಾಕೆಂತಂದ್ರೆ ನಾವು ಏನು ಇಲ್ಲಿ ಮೊಲಾಸಸ್ ಮತ್ತೆ ಯೂರಿಯಾವನ್ನು ಹಾಕಿದೀವೋ, ಅದು ಆ ಯೂರಿಯಾ ಮತ್ತೆ ಮೊಲಾಸಸ್ ಅಂದ್ರೆ ಕಾಕಂಬಿ ಈ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆ ಆಹಾರವಾಗಿ ಕೆಲಸ ಮಾಡುತ್ತೆ, ಅದರಿಂದ ಪ್ರೋಟೀನ್ ಉತ್ಪತ್ತಿಯಾಗುತ್ತೆ, ಅಲ್ಲ ತಯಾರು ಮಾಡ್ತಾರೆ ಸೂಕ್ಷ್ಮ ಜೀವಿಗಳು, ಆಗ ರಾಸು ಚೆನ್ನಾಗಿ ಆರೋಗ್ಯವಾಗಿ ಇರ್ತದೆ. ಇದು ಪೋಷಣೆ ಬಗ್ಗೆ ಹೇಳುವಂತದ್ದು. ಕೆಲವರು ಈ ರಾಸುಗಳು ಸಂಗೀತವನ್ನ ಬಹಳ ಇಷ್ಟಪಡುತ್ತವೆ, ಅವುಗಳ ಕೊಟ್ಟಿಗೆ ಹತ್ರ ಸಂಗೀತ ಕೇಳಿಸಿದ್ರೆ ಅವುಗಳ ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ, ಹಾಲಿನ ಉತ್ಪಾದನೆ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಸತ್ಯ ಸರ್, ಅದು ಸತ್ಯ. ಏನು ನಾವು ಒಂದು ರೂಟೀನ್ ಡ್ಯೂಟಿ ಅಂತ ಇರ್ತದೋ, ರೂಟೀನ್ ಆಕ್ಟಿವಿಟಿ, ಯಾರ್ದೇ ಲೈಫ್ ಇರ್ಬೋದು, ಮಾನವರದಿರ್ಬೋದು ಪ್ರಾಣಿಗಳಿರ್ಬೋದು, ಆ ರೂಟೀನ್ ಆಕ್ಟಿವಿಟಿಗೆ ಅಡ್ಜಸ್ಟ್ ಆಗ್ಬಿಡ್ತೇವೆ, ಅವಾಗ ಅದು ಮನಸ್ಸು ಪ್ರಫುಲ್ಲ ಆಗ್ತದೆ. ಅವಾಗ ಸಂಗೀತ ಕೇಳಿದಾಗ ಒಂದು ಕಾನ್ಸ್ಟೆಂಟ್ ಮೈಂಡ್ ಅಲ್ಲಿ ಈ ಆಕ್ಸಿಟೋಸಿನ್ ಹಾರ್ಮೋನ್, ಆಕ್ಸಿಟೋಸಿನ್ ಪ್ರೊಲಾಕ್ಟಿನ್ ಹಾರ್ಮೋನ್ ಎರಡೂ ಬಹಳ ಮುಖ್ಯ ಹಾಲು ಉತ್ಪತ್ತಿಗೆ. ಈ ಪ್ರೊಲಾಕ್ಟಿನ್ ಹಾರ್ಮೋನು ಇನ್ಸಿಯೇಷನ್ ಮಾಡುತ್ತೆ ಹಾಲು ಉತ್ಪತ್ತಿ ಆಗೋದಕ್ಕೆ. ಬಟ್ ಸಸ್ಟೈನಬಿಲಿಟಿ, ಸುಸ್ಥಿರವಾದ ಹಾಲು ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ಆಕ್ಸಿಟೋಸಿನ್ ಬಹಳ ಮುಖ್ಯ. ಆಕ್ಸಿಟೋಸಿನ್ ಯಾವಾಗ ಉತ್ಪತ್ತಿ ಆಗುತ್ತೆ ಅಂದ್ರೆ ಮನಸ್ಸು ಪ್ರಫುಲ್ಲವಾಗಿದ್ದಾಗ. ಅಫ್ಕೋರ್ಸ್ ಇದರಲ್ಲಿ ಸ್ವಲ್ಪ ಈ ಸಂಶೋಧನೆಯಿಂದ ಸ್ವಲ್ಪ ಪರಿಣಾಮ ಬೀರಿದೆ, ಒಂದು ಸಂಗೀತದಿಂದ ಬೀರುತ್ತೆ ಅಂತ ಹೇಳಿ ದೃಢಪಟ್ಟಿದೆ. ಈಗ ರೇಡಿಯೋ ಕಾರ್ಯಕ್ರಮಗಳನ್ನು ನಮ್ಮ ಪಶುಪಾಲಕರು ಕೊಟ್ಟಿಗೆನೆಲ್ಲೋ ಕೇಳೋ ಹಾಗೆ ಮಾಡಬಹುದು, ಆ ಮೂಲಕನೂ ಅವ್ರಿಗೆ ಪಶುಗಳಿಗೆ ಬಹುಶಃ ನಿಮ್ಮ ಮಾತನ್ನು ಕೇಳಿಸಬಹುದು ಅಲ್ವಾ? ಒಳ್ಳೇದು ಮಾದೇವಯ್ಯ ಅವರೇ, ಇಷ್ಟತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಯುಕ್ತವಾದ ಮಾಹಿತಿಯನ್ನ ನೀಡಿದ್ದೀರಿ. ಇಷ್ಟೆಲ್ಲ ಹೇಳಿದ ಮೇಲೂ ನಮ್ಮ ಪಶುಪಾಲಕರಿಗೆ ಒಂದು ಬೇಡಿಕೆ ಇರುತ್ತೆ, ನಾವು ಡಾಕ್ಟರ್ ಮಹದೇವಯ್ಯ ಅವ್ರ ಜೊತೆ ನೇರವಾಗಿ ದೂರವಾಣಿ ಮೂಲಕ ಮಾತಾಡಬಹುದಾ ಅಂತ. ಡಾಕ್ಟರ್ ಮಹದೇವಯ್ಯ ಅವರ ದೂರವಾಣಿ ಸಂಖ್ಯೆ 7353